ಪ್ರಾಣಿ ಮೈಸೂರು ಎಫ್ಎಂ 100.6 ಸಮಯ 6:50. ಕೃಷಿ ರಂಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ. ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ. ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ, ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ. ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5-17 ಮನೆ ಮನೆಗೆ ಸಮೀಕ್ಷೆ. ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತ ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಇಲಾಖೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೇಳುಗರೆಲ್ಲರಿಗೂ ನಮಸ್ಕಾರ. ಮಂಜುನಾಥ್ ಅಂಗಡಿಯವರೇ, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಈಗ ನೀವು ನೇರವಾಗಿ ಮಂಜುನಾಥ್ ಅಂಗಡಿಯವರಿಗೆ ಪ್ರಶ್ನೆ ಕೇಳಬಹುದು. ಮುಂಗಾರಿಗೆ ತೋಟಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳು ಏನೇನಿದ್ದಾವೆ, ನೀವೆಲ್ಲ ಯಾವ ರೀತಿ ಅದರ ಪ್ರಯೋಜನವನ್ನು ಪಡ್ಕೋಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೀವು ಮಂಜುನಾಥ್ ಅಂಗಡಿ, ನಮ್ಮ ತೋಟಗಾರಿಕಾ ಇಲಾಖೆಯ ಮೈಸೂರು ಜಿಲ್ಲೆಯ ಉಪನಿರ್ದೇಶಕರಿಗೆ ಪ್ರಶ್ನೆ ಮಾಡಿ ಉತ್ತರವನ್ನು ಪಡೆದುಕೋಬಹುದು. ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆಗಳನ್ನು ಈಗಾಗಲೇ ಹೇಳಿದ್ದೀವಿ, 251-2582-251-5089. ಎಸ್ ಟಿ ಡಿ ಕ್ರಮ ಸಂಖ್ಯೆ 0821. ಮೊದಲ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು, ಎಲ್ಲಿಂದ ಮಾತಾಡ್ತೀರಪ್ಪ? ನಮಸ್ಕಾರ ಸರ್. ನಮಸ್ಕಾರ. ತಾಲೂಕು ಸೋಸ್ಲೆ ಗ್ರಾಮದಿಂದ ಎಸ್ ಮಾದೇಶ್ರು ಮಾಡ. ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ. ನಂದು ಏನ್ ಪ್ರಶ್ನೆ ಇದೆ ಗುರುಗಳ? ಕೇಳ್ಬಿಡಿ ಮಾದೇಶ್ ಶೆಟ್ರ. ಸರ್, ಜಂಟಿ ನಿರ್ದೇಶಕರಾದ ನಾಗರಾಜ್ ಸಾಹೇಬ್ರು ಹೋದ ವರ್ಷ ರೈತರಿಗೆ ತೆಂಗಿನ ಸಸಿಗಳನ್ನ ಉಚಿತವಾಗಿ ಕೊಟ್ಟಿದ್ರು. ಈ ವರ್ಷ ಏನಾದ್ರು ಆ ಯೋಜನೆ ಉಂಟಾ ಅಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ಅನುದಾನ ಪಡಿಬೇಕಾದ ಕನಿಷ್ಠ ಎಷ್ಟ್ ಎಕರೆಗೆ ಇರ್ಬೇಕು ರೈತರಿಗೆ ಅಂತ ಎರಡನೇ ಪ್ರಶ್ನೆ ಗುರುಗಳೇ. ರೈತರಿಗೆ ಒಳ್ಳೆ ಪ್ರಶ್ನೆ ಕೇಳಿದಿರಿ ಮಹದೇವ್ ಶೆಟ್ರು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಈಗ ತೆಂಗು ಈ ವರ್ಷ ನಾವು ಉಚಿತವಾಗಿ ಕೊಡುವಂಥ ಯೋಜನೆ ಇನ್ನೂ ಬಂದಿಲ್ಲ ನಮ್ಮಲ್ಲಿ. ಈಗಾಗಲೇ ನಮ್ಮ ಇಲಾಖೆಯಿಂದ ನಿರ್ಧರಿಪಡಿಸಿದಕ್ಕಂಥ ದರಗಳೇನಿರುತ್ತೆ, ಒಂದು ಸಸಿಗೆ 75 ರೂಪಾಯಿ ಹಂಗೆ ಪಡೆದು ತಾವು ರಸೀತಿ ತಗೊಂಡು ಅದನ್ನು ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆ ಅಂತಿದೆ ಒಂದು. ತೆಂಗು ಅಭಿವೃದ್ಧಿ ಮಂಡಳಿಯಲ್ಲಿ ಇದಕ್ಕೆ ಮೊದಲನೇ ವರ್ಷ, ಎರಡನೇ ವರ್ಷ ಸಹಾಯಧನ ಒಂದು ಗಿಡಕ್ಕೆ ಇಷ್ಟು ಅಂತ ಸಹಾಯಧನ ಕೊಡ್ತಾರೆ. ಅದಕ್ಕೆ ನಮ್ಮ ಇಲಾಖೆಯಲ್ಲಿ ಒಂದು ಅರ್ಜಿ ಇದೆ, ಅದನ್ನು ತಗೊಂಡು ನಮ್ಮ ಮೂಲಕ ಕಳಿಸಿದರೆ ತೆಂಗಿಗೂ ಕೂಡ ತಮಗೆ ಪ್ರದೇಶ ವಿಸ್ತರಣೆಗೆ ಸಹಾಯಧನ ದೊರೆಯುತ್ತೆ. ಅದನ್ನು ನಮ್ಮ ಇಲಾಖೆಯಿಂದ ತಮಗೆ ಅನುಕೂಲ ಮಾಡಿಕೊಡ್ತೀವಿ. ನಿಮ್ಮ ಎರಡನೇ ಪ್ರಶ್ನೆ, ಕನಿಷ್ಠ ಎಷ್ಟು ಎಕರೆ ಅಂತಿದೆ. ನೀವು ಎಷ್ಟೇ ಇರೋ ಎಕರೆಗೆ ಹಾಕ್ಕೊಳ್ಳಿ, ಒಂದು 2 ಎಕರೆಗೆ ಹಾಕೋತೀರಾ ಅಥವಾ 4 ಎಕರೆಗೆ ಹಾಕೋತೀರಾ, ಅಷ್ಟಕ್ಕೂ ಗಿಡಗಳನ್ನು ಕೂಡ ಸರಬರಾಜು ಮಾಡುವಲ್ಲಿ ನಮ್ಮ ಇಲಾಖೆ ಕೊಡ್ತೀವಿ. ಜೊತೆಗೆ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಅದಕ್ಕೆ ಸಹಾಯಧನ ಕೂಡ ತಮಗೆ ದೊರೆಯುತ್ತೆ. ಸರ್, ಈಗ ನಾನು 7 ವರ್ಷ ತೋಟ ಮಾಡಿ ಅದಕ್ಕೇನಾರ ವ್ಯವಸ್ಥೆ ಕೊಟ್ಟಿದೆ ಗುರುಗಳ? ಈಗ ತಮಗೆ 2 ವರ್ಷ ಆಗಿರುವಂತ ಸಸಿಗಳನ್ನ ಈಗಾಗಲೇ ತಗೊಂಡು ಹಾಕಿದ್ದಲ್ಲಿ ನಿಮಗೆ ಅದಕ್ಕೆ ಬೇಕಾದಂತ ಜೈವಿಕ ಪರಿಕರಗಳು, ಈ ಟ್ರೈಕೋಡರ್ಮಾ ಆಗಿರ್ಬೋದು, ಸೂಡೋಮೋನಸ್ ಆಗಿರ್ಬೋದು, ಕೀಟನಾಶಕಗಳು ಏನಾದರೂ ಅವಶ್ಯಕತೆ ಇದ್ದಲ್ಲಿ ಆ ಗಿಡಗಳಿಗೆ ಅನುಕೂಲವಾದಂಥ ಬೇರುಗಳಿಗೆ ಏನಾದರೂ ಕೊಳೆ ರೋಗ ಬಂದಿರ್ಬೋದು, ಅಥವಾ ನಿಮಗೆ ದುಂಬಿ ಏನಾದರೂ ಹೊಡಿತಿದ್ರೆ ಅಥವಾ ಗರಿ ತಿನ್ನು ಹುಳ ಏನೋ ಇದ್ದರೆ ಅದಕ್ಕೆಲ್ಲ ನಮ್ಮ ಇಲಾಖೆ ವತಿಯಿಂದ ತಮಗೆ ಸಹಾಯಧನ ರೂಪದಲ್ಲಿ ಜೈವಿಕ ಪರಿಕರಗಳನ್ನು ಕೊಡ್ತೀವಿ, ಅದನ್ನೆಲ್ಲ ಉಪಯೋಗಿಸ್ಕೋಬೋದು ತಾವು. ಒಳ್ಳೆಯದು ಮಹಾದೇವ್ ಶೆಟ್ರೆ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ, ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ನಮಸ್ತೆ, ಯಾರು, ಎಲ್ಲಿಂದ ಮಾತಾಡ್ತೀರಾ? ನಾನು ಸಂಕೇಶ್ವರ ಗೌಡ ಅಂತ, ಮಾದಾಪುರ ನಂದಿಗುಂಡ್ ತಾಲೂಕು. ಹೇಳಿ ಗೌಡ್ರೆ. ಇದು ಅಡಿಕೆ ಗಿಡಕ್ಕೆ ಇದಕ್ಕಿದಾಗ ಸುಳಿ ರೋಗ ಬಂದು ಒಣಗೋಗ್ಬಿಡುತ್ತೆ. ಯಾವ ಸಿಂಪ್ಟಮ್ ಇರಲ್ಲ, ಒಂದು 2 ತಿಂಗಳಾಯ್ತಲೇ ಪೂರ್ತಿ ಬೋಳಾಗ್ಬಿಡುತ್ತೆ. ಅದಕ್ಕೆ ತಮ್ಗೆ ಏನಾದ್ರು? ಈಗ ಅಡಿಕೆ ಗಿಡದಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ. ಒಂದು, ಜಾಸ್ತಿ ನೀರು ವಸ್ತಿ ಏನಾದರೂ ಆದರೆ ಕೊಳೆ ರೋಗ ಶುರುವಾಗುತ್ತೆ, ಅದನ್ನು ನೋಡಬೇಕಾಗತ್ತೆ. ಎರಡನೇದು ಈ ಸುಳಿ ರೋಗ ಅಂತ ಬರ್ತದೆ, ಸುಳಿಯಲ್ಲಿ ಬಡ್ ರಾಟ್ ಅಂತ ಬರ್ತದೆ, ಇಡಿ ಮುಂಡಗ ಅಂತ ಬರ್ತದೆ. ಹೌದು. ಆಮೇಲೆ ಅದಕ್ಕೆ ರಸ ಹೀರುವಂತ ಹುಳು ಇದೆ. ರಸ ಹೀರುವಂತ ಹುಳು ಎಲೆ ರಸ ಹೀರ್ಬಿಟ್ಟಾಗ ಅವಾಗಲೂ ಒಣಗಿ ಹೋಗುತ್ತೆ. ಸೊ ಈ ನಾನಾ ಕಾರಣಗಳಿರ್ತವೆ. ಅದು ಯಾವ ಕಾರಣ ಅಂತ ಹೇಳೋಕ್ಕೆ ಒಂದು ನಮ್ಮ ಹೋಬಳಿ ಕೇಂದ್ರದ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಿರ್ತಾರೆ, ಅವ್ರನ್ನ ಫೀಲ್ಡ್ ವಿಸಿಟ್ ಮಾಡಿಸಿ ನಿಖರವಾಗಿ ಹೇಳಿದಲ್ಲಿ ನಾವು ಅದಕ್ಕೆ ನಿಮಗೆ ಸಲಹೆ ನೀಡ್ಬೋದು. ನೀವು ನಮ್ಮ ಹೋಬಳಿ ಕೇಂದ್ರ ಆಗ್ಬೋದು ಅಥವಾ ತಾಲೂಕು ಕೇಂದ್ರ ಸಂಪರ್ಕಿಸಿ ದಯವಿಟ್ಟು. ಒಳ್ಳೇದು ಸರ್, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ಕಾರ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ನಂಜನಗೂಡು ತಾಲೂಕು, ಸೂರ್ಯಹಳ್ಳಿ ಸುಬ್ಬಣ್ಣ ಅಂತ. ಹೇಳಿ ಸುಬ್ಬಣ್ಣ ಅವರೇ. ಕೇಸಮೂರ್ತಿ ಅವರು ನಮಸ್ಕಾರ, ಮತ್ತು ಮಂಜುನಾಥ ಅಂಗಡಿ ಅವರು ನಮಸ್ಕಾರ. ನಮಸ್ಕಾರ ಸುಬ್ಬಣ್ಣ ಅವರೇ. ಸರ್ ನಾನು ತೋಟಗಾರಿಕೆ ಇದರಲ್ಲಿ ಬೆಳೆಯಲಿ ಒಂದ್ ಸ್ವಲ್ಪ ಆಸಕ್ತಿ ಇದೆ. ಈಗ ಆಗ್ಲೇ ಒಂದ 15 ತರದ್ದು ಹಣ್ಣಿನ ಗಿಡಗಳ ಹಾಕಿದೀನಿ. ಮತ್ತೆ ಇದಾಕ್ಬೇಕು, ಅಡಿಕೆ ಹಾಕ್ಬೇಕು ಅಂತ ಮಾಡ್ಕೊಂಡಿನಿ. ತೆಂಗು ಪೂರ್ವ ಪಶ್ಚಿಮ 50 ಅಡಿ ಇದೆ, ಉತ್ತರ ದಕ್ಷಿಣ 37 ಅಡಿ ಇದೆ, ಮರಳು ಮಿಶ್ರಿತ ಕೆಬ್ಬೆ. ಈಗ ಅಡಿಕೆ, ಇದು ತೆಂಗು ಹಾಕಿ ಎಷ್ಟು ವರ್ಷ ಆಗಿದೆ ಸುಬ್ಬಣ್ಣ ಅವರೇ? ತೆಂಗ ಹಾಕಿ ಫಲಕ್ ಬರವತ್ತಾಗದಾನೆ, ಬಂದ ಒಂದು ಗಿಡ 2 ಗಿಡ ಬಂದ. ಓಕೆ, ಅಂದ್ರೆ ಹೆಚ್ಚು ಕಮ್ಮಿ 7-8 ವರ್ಷ ಆಗಿದೆ ನಿಮ್ಗೆ. ಈಗ ನೀವು ಅಡಿಕೆ ಹಾಕ್ಬೋದು, ಮಧ್ಯ ತೆಂಗಿನ ಮಧ್ಯೆ ಅಡಿಕೆ ಹಾಕ್ಬೋದು. 2 ಸಾಲ ಹಾಕಿದ್ರೆ ಉತ್ತಮ. 9 ಅಡಿಗೆ ಹಾಕಿ, 9 ಅಡಿಗೆ 2 ಸಾಲ ಹಾಕಿ, ಪೂರ್ತಿ ಹಾಕಕ್ ಹೋಗ್ಬೇಡಿ. 2 ತೆಂಗಿನ ಸಾಲಗಳ ಮಧ್ಯೆ 2 ಸಾಲ ಹಾಕದಲ್ಲಿ ನಿಮಗೆ ಜಾಸ್ತಿ ನೆರಳು ಬಾಗಲ್ಲ, ಆವಾಗ ತೆಂಗಿಗೂ ಕೂಡ ನೆರಳಾಗಲ್ಲ, ಅಡಿಕೆಗೂ ಜಾಸ್ತಿ ನೆರಳಾಗಲ್ಲ, ಗಾಳಿ ಆಡುತ್ತೆ, ಚೆನ್ನಾಗಿ ಗೊನೆ ಬರುತ್ತೆ. ಸೊ ಜಾಸ್ತಿ ಹಾಕದಲ್ಲಿ ಏನಾಗುತ್ತೆ, ನಿಮಗೆ ಗಾಳಿ ಆಡಲ್ಲ, ಆಮೇಲೆ ಬಿಸಿಲು ಚೆನ್ನಾಗಿ ಎಲ್ಲ ಕಡೆಗೂ ಬೀಳಲ್ಲ. ಮಧ್ಯೆ ಕಾಫಿ ಹಾಕ್ಬೋದಾ ಸರ್? ನೀವು ಅದು ಹಾಕಿದ ಮೇಲೆ ಸ್ವಲ್ಪ ನೆರಳು ಆದಮೇಲೆ ನೀವು ಕಾಫಿನರ ಹಾಕ್ಬೋದು, ಅಥವಾ ಕೋಕೋ ಹಾಕ್ಬೋದು, ಜಾಯಿಕಾಯಿ ಹಾಕ್ಬೋದು. ಸೊ ಆ ರೀತಿ ಹಾಕದಲ್ಲಿ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಇವಕ್ಕೆಲ್ಲ ನೀವು ಡ್ರಿಪ್ ಇರಿಗೇಷನ್ ಮೂಲಕ ನೀರಾವರಿ ಸೌಲಭ್ಯನೂ ಮಾಡ್ಕೋಬಹುದು. ಅದಕ್ಕೆ ನಮ್ಮ ಚೆನ್ನಾಗದ ಸರ್ ನೀರಾವರಿ. 2 ಎಕರೆ ನಮ್ದು, 4 ಎಕರೆಗೆ ಆಯ್ತು ನೀರು, 3 ಇಂಚ್ ನೀರಿದೆ. ಅದಕ್ಕೆ ನೀವು ಹನಿ ನೀರಾವರಿ ಅಳವಡಿಸ್ಕೊಂಡು ಮಾಡದಲ್ಲಿ ನಿಮಗೆ ಇಲಾಖೆಯಿಂದ ಸಹಾಯಧನ ದೊರೆಯುತ್ತೆ, 90%. ಆಗ್ಲಿ ಸುಬ್ಬಣ್ಣ ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ? ಮಂಡ್ಯ ತಾಲೂಕು ದುದ್ದ ಹುಬ್ಳಿ ಹುಳಿಕೆರೆ ಕೊಪ್ಪಳಿಂದ ಚಂದ್ರು ಸರ್. ಹೇಳಿ ಚಂದ್ರು. ಚಂದ್ರು ಅವ್ರೆ ಹೇಳಿ ಸರ್. ಈ ಸಾಯದಂದಲ್ಲಿ ದನ ಮೇವು ಕಟ್ಟರ್ ಸಿಗ್ತದ ಸರ್? ಮೇವು ಕಟ್ ಮಾಡೋ ಮಿಷಿನ್ ಸರ್? ಈಗ ಮೇವು ಕಟ್ ಮಾಡೋ ಮಷಿನ್ ನಮ್ಮ ಪಶುಪಾಲನಾ ಮತ್ತು ಪಶು ಸೇವಾ ಇಲಾಖೆಯಿಂದ ಇಲ್ಲಿ ನಮ್ಮಲ್ಲಿ ನಾವು ಚಾಫ್ ಕಟ್ಟರಿಗೆ ಕೊಡ್ತೀವಿ. ಅಂದರೆ ಈ ತೆಂಗಿನ ಗರಿ ಕಟ್ ಮಾಡೋದಾಗಲಿ ಅಥವಾ ಅಡಿಕೆ ಗರಿ ಕಟ್ ಮಾಡೋದಾಗಲಿ, ತ್ಯಾಜ್ಯ ವಸ್ತುಗಳನ್ನು ಕಟ್ ಮಾಡಿ ತೆಂಗಿನ ತೋಟಗಳಲ್ಲಾಗ್ಬೋದು ಅಥವಾ ನಿಮ್ಮ ತೋಟಗಾರಿಕೆ ಬೆಳೆಗಳ ಒಂದು ಬುಡದಲ್ಲಿ ಹಾಕೋದಾದಲ್ಲಿ ಅಥವಾ ಜಮೀನಲ್ಲೇ ಸೇರಿಸೋದಲ್ಲಿ ಅಂಥದ್ರಲ್ಲಿ ತೋಟಗಾರಿಕೆ ಬೆಳೆ ಬೆಳೀತಿದ್ರೆ ನೀವು ಚಾಫ್ ಕಟ್ಟರ್ ಕೊಡ್ತೀವಿ, ಅದನ್ನು ಸಹಾಯಧನದ ರೂಪದಲ್ಲಿ ತೊಗೊಳ್ಳಿ. ಅದರಲ್ಲಿ ನೀವು ಆಮೇಲೆ ನೀವು ಮೇವನ್ನು ಕಟ್ ಮಾಡ್ಕೋಬೋದು, ಇಂಥ ಒಣ ತ್ಯಾಜ್ಯ ಗರಿಗಳನ್ನು ಕಟ್ ಮಾಡ್ಕೋಬೋದು, ಅವನ್ನೆಲ್ಲ ಕಟ್ ಮಾಡಿ ನೀವು ಜಮೀನುಗಳಿಗೆ ಹಾಕ್ಬೋದು. ಸರ್ ಇನ್ನೊಂದು ಪ್ರಶ್ನೆ. ಹ್ಞೂ ಹೇಳಿ ಸರ್. ಇದು ತೆಂಗು ಸರ್ ಏನು ರೈಟಿಗೆ ಸಿಗ್ತದೆ ಸರ್ ಸಸಿಗಳು? ತೆಂಗು ನಮ್ಮ ಇಲಾಖೆಯಲ್ಲಿ 75 ರೂಪಾಯಿ ಒಂದು ಸಸಿ, ಒಂದು ವರ್ಷದ ಸಸಿ ಇರುತ್ತೆ. ಅರಸಿಕೆರೆ ಟಾಲ್ ಅಂತ ಹೇಳ್ತೀವಿ ಅದನ್ನು, ಅಂದರೆ ತಿಪ್ಟೂರು ಟಾಲ್ ಅಂತ ಹೇಳ್ತೀವಿ, ಎತ್ತರ ತಳಿಯೋದು. ಅದನ್ನು ನೀವು 75 ರೂಪಾಯಿ ಕೊಟ್ಟು ತೊಗೋಬೋದು. ತಗೊಂಡು ರಿಸಿಪ್ಟ್ ತಗೊಳ್ಳಿ ಇಲಾಖೆಯಿಂದ. ಅದನ್ನು ನಾನು ಈಗಾಗಲೇ ಹೇಳ್ದಂಗೆ ತೆಂಗು ಅಭಿವೃದ್ಧಿ ಮಂಡಳಿಗೆ ಒಂದು ಅರ್ಜಿ ಇರುತ್ತೆ, ಅದನ್ನು ಹಾಕಿದಲ್ಲಿ ನಿಮಗೆ ಮೊದಲನೇ ವರ್ಷ ಎರಡನೇ ವರ್ಷ ಒಂದು ತೆಂಗಿನ ಮರಕ್ಕೆ ಇಷ್ಟು ಅಂತ ಸಹಾಯಧನ ರೂಪದಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಸಿಗುತ್ತೆ ನಿಮಗೆ. ಒಳ್ಳೆಯದು ಚಂದ್ರ ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ತೆ ಸರ್. ಯಾರು, ಎಲ್ಲಿಂದ ಕರೆ ಮಾಡ್ತಿರಪ್ಪ? ತಿಮ್ಮಣ್ಣ. ಹೇಳಿ ಹೇಳಿ ತಿಮ್ಮಣ್ಣವ್ರೆ. ಸರ್ ತೆಂಗಿನ ಸಸಿ ತಗೋಬೇಕು ಸರ್, ಎಲ್ಲಿ ಸಿಗುತ್ತೆ ಸರ್? ಈಗ ತೆಂಗಿನ ಸಸಿ ನಮ್ಮ ಇಲಾಖಾ ಕ್ಷೇತ್ರಗಳಿದ್ದಾವೆ. ಯಲಚನಹಳ್ಳಿ ತೋಟಗಾರಿಕೆ ಕ್ಷೇತ್ರ ಅಂತಿದೆ, ಕುಕ್ಕರಳ್ಳಿ ಅಂತಿದೆ, ಆಮೇಲೆ ಇದಲ್ದೇ ಈ ಲೋಕ್ಸರ ಮಂಡ್ಯದ ಹತ್ರ ಲೋಕ್ಸರ ಫಾರ್ಮ್ ಅಂತಿದೆ, ಈ ಕಡೆಗೆ ನಮ್ಮ ವಾರಂಚಿ ತೋಟಗಾರಿಕೆ ಕ್ಷೇತ್ರ ಅಂತಿದೆ, ಅಲ್ಲೆಲ್ಲ ಸಿಗುತ್ತೆ ನಿಮಗೆ. ಜೂನ್ ತಿಂಗಳಲ್ಲಿ ತಗೋಬೋದು ನೀವು. ಹುಣಸೂರು ತಾಲೂಕಿನಲ್ಲಿ ಸಿಗುತ್ತೆ, ಹುಣಸೂರು ತೋಟಗಾರಿಕೆ ಕ್ಷೇತ್ರ ಇದೆ, ಅಲ್ಲಿನೂ ಸಿಗುತ್ತೆ. ಒಳ್ಳೇದು ಚಿನ್ನಣ್ಣವರೇ, ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ ಮಾಡ್ತೀರಪ್ಪ? ಶಿವಪ್ರಸಾದ್, ಮಂಡ್ಯ ತಾಲೂಕು ಗಾಂಜಾಳ ಗ್ರಾಮ. ಹೇಳಿ ಶಿವಪ್ರಸಾದ್. ನಮಸ್ಕಾರ ಸರ್. ನಮಸ್ಕಾರ ಶಿವಪ್ರಸಾದ್ ಅವರೇ, ಹೇಳಿ ಹೇಳಿ. ಸರ್ ನಿಮ್ಮ ತೋಟಗಾರಿಕೆ ಇಲಾಖೆಗೆ 24/12/11/24 ಒಂದು ಫಂಕ್ಷನ್ ಮಾಡಿದ್ರೆ ಆ ತೋಟಗಾರಿಕೆ ಇದರಲ್ಲಿ ಹೆಲ್ತಿನಲ್ಲಿ ಅಲ್ಲಿ ಒಂದಿನ ರೈತರಿಗೆ ಇದಕ್ಕೆ ಕಳಿಸಿದ್ದೇನೆ, ಬಂದಿದ್ದೆ ಸರ್ ನಾವು ಅಲ್ಲಿಗೆ. ಒಳ್ಳೇದು. ಅಲ್ಲಿ ಸರ್ ಇದು ನಂದಿಗುಡ ರಸ್ತೆ ಮತ್ತೆ ಮೈಸೂರು ಮಲ್ಲಿಗೆ ಮತ್ತೆ ಇದಕ್ಕೆ ನಮ್ಗೆ ಟ್ರೈನಿಂಗ್ ಬಂದಿದ್ದವ್ರಿಗೆ ನೀವು ಕೊಡ್ತೀವಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಏನು ಇಲ್ಲ ಅಲ್ಲ. ಈಗ ತಾವು ಮಂಡ್ಯ ತಾಲೂಕಿನವರ? ಹೌದು ಸರ್. ಈಗ ಮಂಡ್ಯ ತಾಲೂಕಲ್ಲಿಯೂ ಬೆಳಿಬಹುದು, ನಂಜನಗೂಡು ರಸಬಾಳೆನೂ ಬೆಳಿಬಹುದು, ನೀವು ಮೈಸೂರು ವೀಳ್ಯದೆಲ್ಲೂ ಬೆಳಿಬಹುದು. ಆದರೆ ಇದು ನಂಜನಗೂಡು ಪ್ರದೇಶಕ್ಕೆ ಸೀಮಿತವಾದಂಥ ಭೌಗೋಳಿಕ ಬೆಳೆ. ಸಹಾಯಧನ ರೂಪದಲ್ಲಿ ಸಹಾಯಧನ ಕೊಡಲಿಕ್ಕೆ ಆಗಲ್ಲ ಅಲ್ಲಿ ನೀವು ಬೆಳೆಯುವಲ್ಲಿ. ಆದರೆ ನೀವು ಬೆಳಿಬಹುದು. ಅದಕ್ಕೆ ಬೇಕಾದಂಥ ಸಸಿಗಳಲ್ಲಿ ಮೈಸೂರು ಆರ್ಗ್ಯಾನಿಕ್ ಅಂತಿದೆ ಒಂದು ಜೈವಿಕ ಕೇಂದ್ರ, ಹಾಂ ಅಲ್ಲಿಯೂ ಸಿಗುತ್ತೆ. ಇಲ್ಲ ದೇವರ್ಸನಹಳ್ಳಿ ಸುತ್ತಮುತ್ತ ಕಕ್ಕರಟ್ಟಿ ಅಂತಿದೆ, ಅಂಬಳೆ, ದೇವರ್ಸನಹಳ್ಳಿ ಈ ಭಾಗದಲ್ಲಿ ನಿಮಗೆ ಕಂದುಗಳನ್ನು ಚೆನ್ನಾಗಿ ಸಿಗುತ್ತೆ ರಸಬಾಳೆ. ಹಾಂ ನಮ್ಮ ಇಲಾಖೆಗಳಲ್ಲಿ, ನಮ್ಮ ಇಲಾಖೆ ಕ್ಷೇತ್ರಗಳಲ್ಲಿ ಅಂದರೆ ಯಲಚನಹಳ್ಳಿ ತೋಟಗಾರಿಕೆ ಕ್ಷೇತ್ರ, ಕುಕ್ಕರಳ್ಳಿ ತೋಟಗಾರಿಕೆ ಕ್ಷೇತ್ರದಲ್ಲಿ ನಿಮಗೆ ವೀಳ್ಯದೆಲೆ, ಮೈಸೂರು ವೀಳ್ಯದೆಲೆ ಸಸಿಗಳು, ಮೈಸೂರು ಮಲ್ಲಿಗೆ ಸಸಿಗಳು ಕೂಡ ಸಿಗ್ತದೆ, ನಮ್ಮ ಇಲಾಖೆಯಲ್ಲೇ ತಗೋಬಹುದು ತಾವು. ನಾವು ಟ್ರೈನಿಂಗ್ ಬಂದಿದ್ದಾಗ ನೀವು ಕೊಡಿಸ್ತೀವಿ ಅಂತ ಅಂದಿರಿ. ಹೌದು ಹೌದು ಹೌದು ಹೌದು. ಮತ್ತೆ ಇವಾಗ ಮುತ್ತೂರಾಜ್ ಇದ್ರು ನೋಡಿ ನಿಮ್ಮ. ಹೌದೌದು ಹೌದೌದು. ಅವರು ನಮ್ಮವರು ತಪ್ಪರೆ ಅವರು. ಆಯ್ತು, ಈಗ ಕೊಡಿಸ್ತೀವಿ ಅಂತ ಇದಾರಲ್ಲ ತಗೊಳ್ಳಿ ಶಿವಪ್ರಸಾದ್ ಅವರೇ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಅದೇ ಸರ್ ಮೂರು ಬೆಳೆ ನಮ್ಗೆ ಕೊಡ್ಬೇಕು. ಆಯ್ತು ತಗೊಳ್ಳಿ, ಬನ್ನಿ ಬನ್ನಿ. ಒಳ್ಳೇದು ಶಿವಪ್ರಸಾದ್. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ? ಸರ್ ವೆಂಕಟೇಶ್ ಬಿಆರ್ ಬದನವಾಳಿಯಿಂದ ಸರ್. ಹೇಳಿ ವೆಂಕಟೇಶ್. ಸರ್, ಅದು ತೋಟಗಾರಿಕೆ ಬೆಳೆಗಳು ಅಂತ ಹೇಳಿ ತಾಲೂಕು ಕೇಂದ್ರಗಳಲ್ಲಿ ಯಾವ ಎಲ್ಲಾ ಕಾಲದಲ್ಲಿ ಲಭ್ಯ ಇರುತ್ತೆ ಸರ್ ಬೆಳೆಗಳು, ಸಸಿಗಳು? ನಿಮ್ಗೆ ಯಾವ ಸಸಿಗಳು ಬೇಕು ವೆಂಕಟೇಶ್ ಅವರೇ? ಸರ್, ಇದು ಹಣ್ಣಂದು ಸೀಬೆ, ಮತ್ತೆ ಅಂದ್ರೆ ಹಣ್ಣನ್ನ ಅದೇ ಈಗ ಸೀಬೆ, ಸಪೋಟ, ಮಾವು, ನೆಲ್ಲಿ. ನಮಗೆ ನಿಮ್ಮ ಬದನೊಳ ತಮ್ದು ಈಗ ನೀವು ತಾವು ಒಂದು ನಮ್ಮ ಕುಕ್ಕರಳ್ಳಿ ತೋಟಗಾರಿಕೆ ಕ್ಷೇತ್ರ ಅಂತಿದೆ ಈ ಮೈಸೂರಲ್ಲಿ, ನೀವು ಅಲ್ಲಿ ಬಂದರೆ ನಿಮಗೆ ಎಲ್ಲ ಥರದ ಹಣ್ಣಿನ ಗಿಡಗಳು ಸಿಗ್ತದೆ. ಅಂದರೆ ಮಾವಾಗಿರ್ಬೋದು, ಸಪೋಟ ಆಗಿರ್ಬೋದು, ಸೀಬೆ ಆಗಿರ್ಬೋದು, ಹಲಸಾಗಿರ್ಬೋದು, ಬೆಣ್ಣೆ ಹಣ್ಣು ಆಗಿರ್ಬೋದು, ನೆಲ್ಲಿ ಆಗಿರ್ಬೋದು, ಹುಣಸೆ ಆಗಿರ್ಬೋದು, ನಿಮಗೆ ಮೈಸೂರು ವೀಳ್ಯದೆಲೆ ಆಗಿರ್ಬೋದು, ಮೈಸೂರು ನಂಜನಗೂಡು ರಸಬಾಳೆ ಆಗಿರ್ಬೋದು, ಎಲ್ಲ ಗಿಡಗಳನ್ನು ಸಿಗ್ತದೆ ಅಲ್ಲಿ. ತಾಲೂಕು ಕೇಂದ್ರಗಳಲ್ಲಿನೂ ಕೊಡ್ತೀವಿ ನಾವು. ಅಲ್ಲಿ ಏನಾದ್ರು ಬೇಡಿಕೆ ನೀವು ಕೊಟ್ಟಲ್ಲಿ ನಾವು ಅಲ್ಲಿನೂ ತಗೋಬೋದು. ನೀವು ಅಲ್ಲಿ ನೀವು ಬೇಡಿಕೆ ಕೊಡಿ, ಸಲ್ಲಿಸಿ, ನಮಗೆ ನಿಮ್ಗೆ ಯಾವಾಗ ಬೇಕು ಹೇಳಿ, ನಾವು ಅವಾಗ ಅಲ್ಲಿ ಸರಬರಾಜು ಮಾಡ್ತೀವಿ ತಾಲೂಕು ನರ್ಸರಿಗಳಲ್ಲಿ. ಅಲ್ಲಿ ಇಲ್ಲದೆ ಇದ್ರೆ ನೀವು ಅವಾಗ ಅಲ್ಲಿಂದ ಪಡ್ಕೋಬಹುದು. ಒಳ್ಳೇದು ವೆಂಕಟೇಶ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್, ಈಗ ತೆಂಗಿಗೆ ಏನಾದರೂ ರೋಗ ಅಥವಾ ತೆಂಗಿನ ತೋಟದ ನಿರ್ವಹಣೆಯಲ್ಲಿ ಏನಾದರೂ ಸಮಸ್ಯೆ ಕಂಡು ಬರ್ತಾ ಇದೆಯಾ? ಇತ್ತೀಚೆಗೆ ನಮಗೆ ತೆಂಗಿನ ಬೆಲೆ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಹಲವಾರು ಕಾರಣಗಳಿದೆ. ಒಂದು, ನಮಗೆ ಎರಡು ವರ್ಷದ ಹಿಂದೆ ಸ್ವಲ್ಪ ಮಳೆಯ ಅಭಾವದಿಂದ ಇಳುವರಿ ಕುಸಿತ ಆಗಿದೆ. ಸರ್, ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ಕಾರ ಸರ್, ನಾವು ಮತ್ತೂರು ತಾಲೂಕು ಸಬ್ನಹಳ್ಳಿಯಿಂದ ನಾಗರಾಜ್. ಹೇಳಿ ನಾಗರಾಜ್. ಸರ್, ನಮ್ಮ ಮಂಡ್ಯ ಜಿಲ್ಲೆಗೆ ಕಾಳು ಮೆಣಸಿನ ಸಸಿಗಳು ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ, ಅದನ್ನ ಸಪ್ಲೈ ಮಾಡಿಕೊಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್ ತೋಟಗಾರಿಕೆ ಇಲಾಖೆಗಳಿಗೆ. ಮಂಡ್ಯಕ್ಕೆ ಸಪ್ಲೈ ಮಾಡಿದ್ರೆ ತೋಟಗಾರಿಕೆ ಇಲಾಖೆಗೆ ಸ್ವಲ್ಪ. ಈಗ ತಾವು ಒಂದು ಕೆಲಸ ಮಾಡಬೇಕು ನಾಗರಾಜ್ ಅವರೇ, ಹೇಳಿ. ತಾವು ಬೇಡಿಕೆನ ಮಂಡ್ಯ, ನೀವು ಮಂಡ್ಯ ತಾಲೂಕು ಯಾವ ತಾಲೂಕು? ಮದ್ದೂರು ತಾಲೂಕು. ಜಮೀನು ಇರೋದೆಲ್ಲ ಮಂಡ್ಯ ತಾಲೂಕು. ಆಯ್ತು, ನೀವು ಮಂಡ್ಯ ತಾಲೂಕಲ್ಲಿ ಉಪನಿರ್ದೇಶಕರ ಕಚೇರಿ ಇದೆ, ಅಲ್ಲಿ ನೀವು ನಿಮ್ಮ ಬೇಡಿಕೆಯನ್ನು ಸಲ್ಲಿಸಿ. ಅಲ್ಲಿ ಮಂಡ್ಯ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಸಸಿಗಳ ಲಭ್ಯವಿದ್ದರೆ ಅಲ್ಲೇ ಕೊಟ್ಬಿಡ್ತಾರೆ, ಇಲ್ಲ ಅಂದರೆ ನಮ್ಮ ಬೇರೆ ಕ್ಷೇತ್ರಗಳಲ್ಲಿ ಉತ್ಪಾದನೆ ಆಗ್ತಿರ್ತವೆ, ತರಿಸ್ಕೊಡ್ತಾರೆ. ಸರ್, ಆ ಕಡೆಯಿಂದ ಇದಾಗುತ್ತೆ ಸರ್, ಸಾಂಬಾರ್ ಬೆಳೆಗಳು ಎಲ್ಲ ಮಂಡ್ಯಕ್ಕೆ ಸಪ್ಲೈ ಮಾಡಿ ನೀಡಿದ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಆಯ್ತು, ತಾವು ಬೇಡಿಕೆಯನ್ನು ಸಲ್ಲಿಸಿ, ಅಲ್ಲಿ ಅದನ್ನು ಪರಿಶೀಲಿಸಿ ಗಿಡಗಳನ್ನು ಒದಗುವಂತ ಯೋಜನೆಯನ್ನು ರೂಪಿಸ್ತೇವೆ ನಾವು. ಆಯ್ತು, ಒಳ್ಳೇದು ನಾಗರಾಜ್. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಹೇಳಿ ಸರ್. ಯಾರು? ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ, ಕುನುಮ್ನಳ್ಳಿ ಗ್ರಾಮ, ವೀಣಾ ಸದಾಶಿವ ಅಂತ. ಮೇಡಮ್ ಸರ್. ಹೇಳಿ ಸದಾಶಿವ ಅವ್ರ. ಸರ್, ಇದು ಮಾವು ಬೆಳೆ 30 ಅಡಿ 30 ಅಡಿಗೆ ಹಾಕಿದೀವಿ, 15 ವರ್ಷ ಆಗದೆ. ಅದಕ್ಕೆ ದಾಲ್ಚಿನ್ನಿ ಬೆಳೆ ಹಾಕ್ಬೋದಾ? ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಬದು ನಿರ್ಮಾಣಕ್ಕೆ ಅನುದಾನ ಇತ್ತ ಅಂತ ಕೇಳಬೇಕಾಗಿತ್ತು ಸರ್. ಈಗ ತಾವು ಈಗ ಮಾವು ಹಾಕಿ ಎಷ್ಟು ವರ್ಷ ಆಗಿದೆ ತಮ್ಮ ಬೆಳೆಗೆ? 15 ವರ್ಷ ಸರ್. 15 ವರ್ಷ 30 ಅಡಿಗೆ ಹಾಕಿದ್ದೀರಿ? ಹೌದು ಸರ್. ಇನ್ನೂ ಪೂರ್ತಿ ನೆರಳು ಆಗಿಲ್ಲ ಅಲ್ವಾ? ಆಗಿಲ್ಲ, ಆಗಿಲ್ಲ ಸರ್. ಆಮೇಲೆ ಒಂದಕ್ಕೊಂದು ರೆಂಬೆಗಳು ಕೂಡ್ಕೊಂಡಿದೆಯಾ ಏನಾದರೂ? ಇಲ್ಲ, ಇಲ್ಲ ಸರ್, ಇಲ್ಲ. ನೀವು ಹಂಗಿದ್ದಲ್ಲಿ 30 ಹಾಕಿದ್ದೀನಿ ಸರ್. ಹಂಗಿದ್ದಲ್ಲಿ ನೀವು 2-4 ಗಿಡಗಳ ಮಧ್ಯನೇ ಹಾಕೋಬೇಕಾಗತ್ತೆ. ದಾಲ್ಚಿನ್ನಿ ಹಾಕೋಬಹುದು ಒಂದು. ಎರಡನೇದು, ನೀವು ಬದು ನಿರ್ಮಾಣ ಅಂತ ಹೇಳಿದ್ರಲ್ಲ, ಬದು ನಿರ್ಮಾಣಕ್ಕೆ ಈ ಕೃಷಿ ಇಲಾಖೆಯಲ್ಲಿ ಬದು ನಿರ್ಮಾಣಕ್ಕೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಸಹಾಯಧನ ದೊರೆಯುತ್ತೆ. ಬದು ನಿರ್ಮಾಣ ಮಾಡಿಕೊಂಡ್ರೆ ನೀವು ಕೃಷಿ ಇಲಾಖೆನ ಸಂಪರ್ಕಿಸ್ಬೇಕು. ಅದಕ್ಕೆ ಇಲಾಖೆ ಕೇಳಿದ್ರೆ ಇನ್ನ ಅನುದಾನ ಬಂದಿಲ್ಲ, ಅವರಿಲ್ಲ ಇವರಿಲ್ಲ ಅಂತಾರೆ ಸರ್, ಫೀಲ್ಡ್ ಆಫೀಸರ್ಗಳಿಲ್ಲ ಅಂತಾರೆ. ಇಲ್ಲ ಇಲ್ಲ, ಅಲ್ಲ, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನೀವು ಕ್ರಿಯಾ ಯೋಜನೆ ಮಾಡ್ತಾ ಇದ್ದಾರೆ, ಈಗ ಮಾಡಾಗಿದೆ. ಇನ್ನು 1-2 ತಿಂಗಳ ಬಿಟ್ಟು ಪುನಃ ಕ್ರಿಯಾ ಯೋಜನೆ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅವಾಗ ನೀವು ಒಂದು ಅರ್ಜಿ ಕೊಟ್ಟರೆ ಅವರು ಕ್ರಿಯಾ ಯೋಜನೆ ಸೇರಿಸಿ ಮಾಡಿಕೊಡ್ತಾರೆ. ಸೋಮವಾರ ಜಂಟಿ ಕೃಷಿ ನಿರ್ದೇಶಕರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅವಾಗ ಪ್ರಶ್ನೆ ಕೇಳಿ ಸದಾಶಿವ ಅವರೇ. ಓಕೆ ಸರ್, ಓಕೆ. ಆಯಿತು, ಆಯಿತು. ನಮಸ್ಕಾರ. ತುಂಬ ಥ್ಯಾಂಕ್ಸ್ ಸರ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ, ನಮಸ್ಕಾರ. ನಮಸ್ತೆ ಆಕಾಶವಾಣಿ. ಹಲೋ ಸರ್, ನಾನು ಶ್ರೀರಾಮಪಣ ತಾಲೂಕು ಮಂಡ್ಯಕೊಪ್ಪಲಿಂದ ರಾಧಾ ಅಂತ ಸರ್. ಹೇಳಿ ಮೇಡಮ್ ರಾಧಾ ಅವರೇ. ಸರ್, ನಮ್ದು ಒಂದು 500 ಗಿಡ ಇದೆ, ಅಡಕೆ ಗಿಡ. ಅದರಲ್ಲಿ ಒಂದು 4 ಗೊನೆ ಬಿಟ್ಟು ಅಂದ್ರೆ ಒಂದು ಗೊನೆ ಹುಳ ಹೊಡೆದಿರ್ತೇವೆ, ಏನು ಕಾರಣ ಸರ್ ಅದಕ್ಕೆ? 3 ಚೆನ್ನಾಗಿರ್ತವೆ. ಆಯ್ತು, ತಮಗೆ ಎಷ್ಟು ವರ್ಷದ ಬೆಳೆ ರಾಧಾ ಅವರೇ? ಸರ್, ಇದು 5-6 ವರ್ಷ ಆಗೈತೆ ಸರ್, ಎರಡನೇ ಬೆಳೆ. ಆಯ್ತು, ಈಗ ಅಂತರವನ್ನ ಕರೆಕ್ಟ್ ಆಗಿ ಹಾಕಿದಿರಾ? 9 ಅಡಿ 9 ಅಡಿ ಅಂತರಕ್ಕೆ ಹಾಕಿದ್ದೀರಾ? 5-5 ಅಡಿಗೆ ಹಾಕಿರೋದು. 5-5 ಅಡಿ ತುಂಬ ಹತ್ತಿರ ಆಯಿತು. ಅಡಿಕೆ ಬೆಳೆನ ಐದೈದು ಅಡಿ ಹಾಕಬಾರ್ದು ಮೊದಲನೇದು. ಎರಡನೇದು ನಿಮಗೆ ಅಲ್ಲಿ ಗಾಳಿ ಬಿಸಿಲು ಚೆನ್ನಾಗಿ ವೆಂಟಿಲೇಷನ್ ಆಗುವಂತ ಸರಬರಾಜು ಆಗುವಂತದ್ದು ಆಗಲ್ಲ, ಹತ್ತತ್ರ ಹಾಕಿದಾಗ ಆಗಲ್ಲ ಅದು. ಸೊ ಅದಕ್ಕೆ ಮಿನಿಮಮ್ ನಮ್ಮ ಸಂಶೋಧನೆ ಮಾಡಿ ಒಂಬತ್ತಡಿ ಒಂಬತ್ತಡಿಗೆ ಹಾಕ್ಬೇಕಂತಿದೆ ಹೇಳಿದ್ದಾರೆ. ನೀವೀಗ ಏನ್ ತೊಂದರೆ ಇಲ್ಲ, ಈಗ ಹಾಕ್ಬಿಟ್ಟಿದ್ರಿ, 8 ವರ್ಷ ಏನ 6 ವರ್ಷ ಆಗಿದೆ ಅಂತ ಹೇಳ್ತೀರಿ. ಚಿಕ್ಕದಾಗಿ ಉದ್ದಕ್ಕಿರೋದು ರೋಡ್ ತರ ಇದೆ, ಅದರಿಂದ ಏನಾಗುತ್ತೆ ಅಂದ್ರೆ ಆ ಕಡೆ ಕಡೆ ಎರಡು ರೋಡ್ ಒಳೆ ಪಕ್ಕ ಇರೋದು. ನೀವಲ್ಲಿ ಒಂದು ಒಂದು ಮುಖ್ಯವಾಗಿ ನೀವು ಆತರ ಗೊನೆ ನಿಲ್ದೇ ಇರುವಾಗ ಹಲವಾರು ಕಾರಣಗಳಿದೆ. ಒಂದು, ವಸ್ತಿ ಜಾಸ್ತಿ ಆದಲ್ಲಿ ನಿಮಗೆ ಕಾಯಿ ಕಚ್ಚಲ್ಲ, ವಸ್ತಿನ ನೋಡ್ಕೋಬೇಕಾಗತ್ತೆ. ಎರಡನೇದು ಹುಳ ಹೊಡೆದ್ಬಿಡುತ್ತೆ. ಹಾ, ಎರಡನೇದು ಕಾಯಿ ಕಚ್ಚಿದ್ರು ಕೂಡ ಹುಳ ಅಥವಾ ರೋಗ ಬಂದ್ರೂ ಕೂಡ ಅದು ಕಪ್ಪಾಗಿ ಹರಳು ಹರಳು ಉದುರಿ ನಿಮಗೆ ಗೊನೆನೆ ಬರಲ್ಲ. ಸೊ ಹಂಗಿದ್ದಾಗ ಏನು ಮಾಡಬೇಕು ತಾವು? ಅದಕ್ಕೆ ಸರಿಯಾದ ಕ್ರಮ ಅಂದರೆ ಕರೆಕ್ಟಾಗಿ ಗೊಬ್ಬರ ಕೊಡಬೇಕು ಒಂದು. ಎರಡನೇದು ನೀರಿನ ನಿರ್ವಹಣೆ, ಬಸಿಗಾಲವೇ ನೀರೇನಾದ್ರೂ ನಿಲ್ಲೋ ಪರಿಸ್ಥಿತಿ ಇದ್ದರೆ. ಹಾಂ, ಅದಕ್ಕೆ ನಿಮಗೆ ಲಘು ಪೋಷಕಾಂಶಗಳ ಕೊರತೆ ಇದ್ದರೂ ಕೂಡ ಹರಳು ಉದುರುತ್ತೆ. ಈ ಬೋರಾನ್ ಅಂತ ಹೇಳ್ತೀವಿ, ಬೋರ್ಯಾಕ್ಸನ್ನು ಒಂದು ಗಿಡಕ್ಕೆ ನೀವು, ನಿಮ್ದು ಈಗ 4-6 ವರ್ಷದ ಗಿಡ ಅಂತೀರಿ, ಒಂದು ಗಿಡಕ್ಕೆ 100-120 ಗ್ರಾಮು ಬೋರ್ಯಾಕ್ಸನ್ನು ಒಂದೊಂದು ಪ್ರತಿ ಗಿಡಕ್ಕೆ ಕೊಟ್ಟಲ್ಲಿ ನಿಮ್ಗೆ ಹರಳು ಉದುರಲ್ಲ. ಎರಡನೇದ್ದು ಹುಳ ಹೊಡಿಲಿಕ್ಕೆ, ಹುಳ ಹೊಡಿತದೆ ಅಂತಿದ್ದೀರಲ್ಲ, ಇನ್ನು ಗಿಡ ಚಿಕ್ಕದಾಗಿದೆ, ನೀವು ಕೀಟನಾಶಕಗಳನ್ನು ಸ್ಪ್ರೇ ಮಾಡಿ ನೀವು ಬೇಕಾದ್ರೆ ಅದನ್ನು ಹುಳ ಕಂಟ್ರೋಲ್ ಮಾಡ್ಕೋಬೋದು. ಸರ್, ಇದು ಅದರೊಳಗೆ ಸೀಮೆ ಹುಲ್ಲು ಇದೆ, ಅದರಿಂದ ಪ್ರಾಬ್ಲಮ್ ಇದೆಯಾ? ಹಾಂ, ಸೀಮೆ ಹುಲ್ಲು ಹಾಕಿದಾಗ ನೀವು ಕಳೆನಾಶಕ ಆಗಲಿ ಕೀಟನಾಶಕಗಳನ್ನಾಗಲಿ ಸ್ಪ್ರೇ ಮಾಡೋಕ್ಕಾಗಲ್ಲ. ನೀವು ಹುಲ್ಲನ್ನ ಕಟ್ ಮಾಡಿದಾಗ ನೆಕ್ಸ್ಟ್ ಹುಲ್ಲು ಕಟ್ ಮಾಡುವಂಥ ಅವಧಿ ಏನಿದೆ ಅದು 1.5-2 ತಿಂಗಳು ವ್ಯತ್ಯಾಸ ಇದ್ದಲ್ಲಿ ನೀವು ಈ ಬೇವಿನೆಣ್ಣೆ ಸಂಬಂಧಿಸಿದಂಗೆ ಬೇವಿನೆಣ್ಣೆ ಆಗಿರ್ಬೋದು, ಒಂಗೆ ಎಣ್ಣೆ ಆಗಿರ್ಬೋದು, ಅಂಥ ಜೈವಿಕ ಕೀಟನಾಶಕಗಳನ್ನ ಬಳಸಬೇಕೆ ಹೊರತು ರಾಸಾಯನಿಕ ಕೀಟನಾಶಕಗಳನ್ನ ಬಳಸ್ಕೂಡ್ದು. ಯಾಕಂದರೆ ಹುಲ್ಲಿಗೇನಾದ್ರು ಬಿದ್ದು ಅದು ಹುಲ್ಲನ್ನ ಹಸುಮೇಯ್ದು ಅದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನೀವು ಕಟ್ಟಿಂಗ್ ಮಾಡಿದ್ದ ಮರುದಿವಸನೇ ಕೂಡ ನೀವು ಬೇಕಾದರೆ ಈ ಬೇವಿನೆಣ್ಣೆ ಅಥವಾ ಹೊಂಗೆ ಎಣ್ಣೆ ಅದನ್ನು ಸ್ಪ್ರೇ ಮಾಡ್ಬೋದು. ನೆಕ್ಸ್ಟ್ ಕಟಾವ್ ಆಗಬೇಕಾದ್ರೆ ನಿಮ್ಗೆ 1-1.5 ತಿಂಗಳು ಬೇಕಾಗತ್ತಲ್ಲ ಹುಲ್ಲು. ಸೊ ಅಲ್ಲಿವರೆಗೆ ಅದರ ಅಂಶ ಇರಲ್ಲ, ಹೀಗಾಗಿ ನೀವು ಆ ಥರ ಸ್ಪ್ರೇ ಮಾಡ್ಕೋಬೋದು. ಬಟ್ ಕಾಳಜಿ ವಹಿಸಿ ಸ್ಪ್ರೇ ಮಾಡಬೇಕಾಗತ್ತೆ. ಆಗ್ಲಮ್ಮ ರಾಧಾ ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ, ನಮಸ್ತೆ ಆಕಾಶವಾಣಿ. ಸರ್, ಕೃಷ್ಣ ಅಂತ ನನ್ನ ಹೆಸರು. ಎಲ್ಲಿಂದ ಕರೆ ಮಾಡ್ತಿದ್ರಿ? ಗುಂಡ್ಲುಪೇಟೆಯಿಂದ. ಹೇಳಿ ಕೃಷ್ಣ ಅವರು. ಸರ್, ಇದು ಎಳ್ನೀರು, ತೆಂಗಿನ ಬಗ್ಗೆ ಏನೋ ಹೇಳ್ತಾ ಇದ್ರಿ ಸರ್, ಹೇಳಿ. ಈಗ ತೆಂಗು ಬೆಲೆ ಜಾಸ್ತಿ ಆಗಿದೆ ಮಾರುಕಟ್ಟೆಯಲ್ಲಿ. ಇದಕ್ಕೆ ಮುಖ್ಯವಾಗಿ ಹಲವಾರು ಕಾರಣಗಳಿದೆ. ಒಂದು, ನಮ್ಮ ಕಳೆದ 1-2 ವರ್ಷದಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ, ಮಳೆ ಅಭಾವ ಇದ್ದಿದ್ದರಿಂದ ನೀರನ್ನು ಕೊಡಲಿಕ್ಕೆ ರೈತರಲ್ಲಿ ಕಷ್ಟ. ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಗುರುಗಳೇ. ಯಾರು, ಎಲ್ಲಿಂದ? ಸರ್, ನಾನು ಅಂಜುವಿನಿಂದ ಮಹೇಶ್ ಮಾತಾಡ್ತಾ ಇದ್ದೀನಿ. ಹೇಳಿ ಮಹೇಶ್ ಅವರು. ಹಾಂ, ಅಧಿಕಾರಿಗಳಿಗೆ ನಮಸ್ತೆ. ನನ್ನ ಮಹೇಶ್ ಅವರೇ, ನಮಸ್ತೆ. ಸರ್, ನಾವು ಈಗ ರೈತರ ಹತ್ರ ಕೂಲಿ ಕೆಲಸಕ್ಕೆ ಹೋಗಿವಲ್ಲ, ಕೃಷಿ ಕಾರ್ಮಿಕರು. ನಮ್ಮಂತವ್ರಿಗೆ ಒಂದು ಗುಂಟೆನೂ ಆಟಿಸಿ ಇರಲ್ಲ, ಜಮೀನು ಇರಲ್ಲ. ಓಕೆ, ನಮ್ಮಂತವ್ರಿಗೆ ಏನಾರ ಬೆನಿಫಿಟ್ ಉಂಟಾ ಸರ್? ನೀವು ನಮ್ಮ ಏನಾದರೂ ಮೌಲ್ಯವರ್ಧನೆ ಚಟುವಟಿಕೆಗಳು, ಈಗ ನಿಮ್ಮದು ಮನೆ ಇರುತ್ತೆ, ಮನೆ ಹತ್ರ ಒಂದು ಸ್ವಲ್ಪ ಜಾಗ ಇರುತ್ತೆ, ಮೌಲ್ಯವರ್ಧನೆ ಚಟುವಟಿಕೆಗಳಂದರೆ ನೀವು ಅಣಬೆ ಬೇಸಾಯ ಮಾಡ್ಬೋದು. ಅಣಬೆ ಬೇಸಾಯಕ್ಕೆ ನಿಮಗೆ ಸಹಾಯಧನ ಕೊಡ್ತೀವಿ ಒಂದು. ಎರಡನೇದು, ನೀವು ಏನಾದರೂ ಈ ಪ್ರೊಸೆಸಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಈಗ ತರಕಾರಿಗಳ ಪ್ರೊಸೆಸಿಂಗ್ ಆಗಿರ್ಬೋದು, ಈಗ ನಂಜನಗೂಡು ರಸಬಾಳೆಲೇ ಏನಾದ್ರು ಪದಾರ್ಥನ ತಯಾರು ಮಾಡಿ ನಾನು ನಂದ ಬ್ರ್ಯಾಂಡಲ್ಲೇ ನಾನು ಮಾಡ್ಕೋತೀನಿ, ಅದನ್ನು ಮಾರಾಟ ಮಾಡ್ತೀನಿ ಅಂದರೆ ಅದಕ್ಕೆ ಪ್ರೋತ್ಸಾಹನ ಸಿಗುತ್ತೆ. ಒಳ್ಳೆಯದು ಮಹೇಶ್ ಅವರೇ. ಮುಂದಿನ ಕರೆ, ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಹೇಳಿ ಸರ್, ಯಾರು, ಎಲ್ಲಿಂದ? ನಾಗರಾಜ್ ಅಂತ ಮಾವಿನಿಂದ ಇಟ್ಟಿ ಕೊಡೆ ಸರ್. ಹೇಳಿ ನಾಗರಾಜ್. ನಮ್ಮಲ್ಲಿ ಒಂದು ನಮ್ಮ ಪಕ್ಕದ ಜಮೀನವರು ಒಂದು 100 ನೆಲ್ಲಿ ಗಿಡ ಹಾಕಿ 10 ವರ್ಷ ಆಯ್ತು ಸರ್, ಕಾಯಿನೇ ಸರಿಯಾಗಿ ಬಿಡ್ತಾ ಇರುವಲ್ಲ ಕಾರಣ ಏನು? ಆಯಿತು, ಈ ನೆಲ್ಲಿ ಗಿಡದಲ್ಲಿ ಎರಡು ರೀತಿ ಇರುತ್ತೆ. ಮೊದಲನೇದಾಗಿ ನೆಲ್ಲಿ ಗಿಡ ಕಸಿ ಗಿಡನೋ ಅಥವಾ ನಾಟಿ ಗಿಡನ ನೋಡ್ಕೋಬೇಕಾಗತ್ತೆ. ಒಂದು ವೇಳೆ ಕಸಿ ಗಿಡ ಆದಲ್ಲಿ 15 ಗಿಡಕ್ಕೆ ಕಸಿ ಗಿಡಕ್ಕೆ 1 ನಾಟಿ ಗಿಡ ಹಾಕಲೇಬೇಕು, ಪರಾಗಸ್ಪರ್ಶ ಆಗಬೇಕಾಗತ್ತೆ. ಅವರೇನಾದರೂ ಬರೀ ಕಸಿ ಗಿಡಗಳನ್ನೇ ಹಾಕಿದರೆ ಪರಾಗಸ್ಪರ್ಶ ಆಗದೆ ಕಾಯಿ ಕಚ್ಚಲ್ಲ. ಪರಾಗಸ್ಪರ್ಶಕ್ಕೆ ಅವ್ರಿಗೆ ಕನಿಷ್ಠ ಅಂದ್ರೂ ಅವ್ರು ಎಷ್ಟು ಗಿಡ ಹಾಕಿದ್ದಾರೆ ನೋಡ್ಬಿಟ್ಟು 100 ಗಿಡ ಹಾಕಿದರೆ ಒಂದು 15-20 ಗಿಡ ನಾಟಿ ನೆಲ್ಲಿ ಗಿಡ ಹಾಕಬೇಕು ಒಂದು. ಎರಡನೇದು, ನೀರು ಜಾಸ್ತಿ ಕೊಡಬಾರ್ದು, ನೆಲ್ಲಿಗೆ ವಸ್ತಿ ಆಗಬಾರ್ದು, ನೀರು ಜಾಸ್ತಿ ಕೊಡಬಾರ್ದು, ನೆರಳಾಗಬಾರ್ದು, ಒಂದು ರೆಂಬೆಯಿಂದ ಒಂದು ರೆಂಬೆಗೆ ನೆರಳಾಗಬಾರ್ದು, ಅದನ್ನು ನೆರಳಾಗುವಂಥ ರೆಂಬೆಗಳನ್ನು ಕಟ್ ಮಾಡಬೇಕಾಗತ್ತೆ. ಆಮೇಲೆ ನೀವು ಉಳುಮೆ ಮಾಡುವಾಗ ಯಾವುದೇ ಕಾರಣಕ್ಕೂ ಬುಡದಲ್ಲಿ ಗೆಡ್ಡೆಯಲ್ಲಿ ಉಳುಮೆ ಮಾಡಬಾರ್ದು, ಅಂದರೆ ಗೆಡ್ಡೆಗೆ ಗಾಯ ಆಗದಂಗೆ ನೋಡಿಕೊಂಡು ಉಳುಮೆ ಮಾಡಬೇಕು. ಸೊ ಇವನ್ನೆಲ್ಲ ಮಾಡಿದಲ್ಲಿ ನಿಮಗೆ ಖಂಡಿತವಾಗ್ಲೂ ನೆಲ್ಲಿಕಾಯಿ ಬಿಡುತ್ತೆ ಚೆನ್ನಾಗಿ. ಒಳ್ಳೆಯದು ನಾಗರಾಜ್, ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ? ಅರಕೆರೆಯಿಂದ ಸಿ ನಾಗರಾಜು ಅಂತ ಸರ್. ನಾಗರಾಜ್ ಅವರು ಹೇಳಿ ಸರ್. ನಮ್ದು ನೀರಾವರಿ ಜಮೀನಲ್ಲಿ ಒಂದು ಇಷ್ಟಪಟ್ಟು ಒಂದು ಅಲಸಂದೆ ಗಿಡ ನೆಟ್ಟಿದ್ದೀನಿ ಸರ್, ನಾನು ನಿಮ್ಮ ಒಂದು ಇದ್ರ ಮೇಲೆ. ಅದು ಈಗ ಫಲ, ಒಳ್ಳೆ ಫಲ ಕೊಡ್ತಾ ಇದೆ ಸರ್, ಆದ್ರೆ ಒಂದು ಹಣ್ಣನ್ನು ತಿನ್ನೋಕ್ ಆಯ್ತಾ ಇಲ್ಲ. ಅದು ನೀರಲ್ಲಿ ಇರೋದ್ರಿಂದ ಆ ರೀತಿ ಆಯ್ತಾ ಇದ್ದದ್ದು ಅಥವಾ ಇನ್ಯಾವ್ದಾರ ಕಾರಣ ಇರ್ಬೋದು ಸರ್? ಅಲ್ಲ, ಏನಾಗ್ತಾ ಇದೆ ತಿನ್ನಕ್ ಆಗ್ತಾ ಇಲ್ಲ? ಅದು ಅಳತೆ ಹಣ್ಣೆಲ್ಲ ಪೂರ್ತಿ ಒಂದು 100 ಹಣ್ಣು ಬಿಡುತ್ತೆ ಸರ್ ಮರ, ತುಂಬಾ ಚೆನ್ನಾಗೈತೆ. ಅಥವಾ ಹಣ್ಣು ಒಳಗಡೆ ಎಲ್ಲ ಮಾಗೋದಂಗಿರುತ್ತೆ, ಎಲ್ಲ ಗಂಟ್ಲಿಗೆ ಸಿಗಾಕತ್ತೆ, ತಿನ್ನಕಂತೂ ಆಗೋದಿಲ್ಲ ಸರ್ ಹಣ್ಣು. ಅದೇ ನೀರು ಯಥೇಚ್ಛವಾಗಿ ನೀರಿದೆಯಾ ಅದಕ್ಕೆ? ಹೌದು ಸರ್, ನೀರಾವರಿ ಜಮೀನು ಸರ್. ಅಲ್ಲಿ ಹಾಕ್ಬಾರ್ದು ನೀವು ಅಲಸನ್ನ, ಸ್ವಲ್ಪ ಬೆಜ್ಜಲ್ ಭೂಮಿಯಲ್ಲೇ ಹಾಕ್ಬೇಕು ಯಾವಾಗಲೂ. ನೀರು ಜಾಸ್ತಿ ಆದ್ರಲ್ಲೂ ಕೂಡ ನಿಮಗೆ ಅದು ತೊಳೆಗಳು ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ನೀರು ಜಾಸ್ತಿ ಆದಾಗ್ಲೂ. ಒಂದು ಆಮೇಲೆ ತಳಿನೂ, ನೀವು ತಳಿ ಯಾವ್ದು ಆಯ್ಕೆ ಮಾಡಿದ್ರಿ, ಬೀಜದ್ದು ಅಥವಾ ಕಸಿ ಗಿಡನೋ, ಅದನ್ನು ನೋಡ್ಬೇಕಾಗತ್ತೆ. ಕಸಿ ಗಿಡಗಳ ಚಿನ್ಕುಳ್ಳಿ ಸೈಡ್ ಹೋಗಿದ್ದಾಗ ಕೇರ್ಪೇಟೆ ಸೈಡ್ ಚಿನ್ಕುಳ್ಳಿಲಿ ಅಲ್ಲಿ ತಕ್ಕ ಬಂದು ಗಿಡನ ನೆಟ್ಟಿದೆ ಸರ್. ಅದು ಒಳ್ಳೆ ಫಲ ಬಿಡು, ಮರದಲ್ಲೇ ತಂದು ನೆಟ್ಟಿದೆ ಆ ರೀತಿ, ಮಾತ್ರ ಒಳ್ಳೆ ಫಲ ಬಿಡ್ತಾ ಇತ್ತು ಸರ್, ಮಾತ್ರ ಒಂದ್ ಹಣ್ಣು ತಿನ್ನೋಕ್ ಆಯ್ತಾ ಇಲ್ಲ ಸರ್. ಅದು ಒಂದ್ಸಲ ತಗೊಂಬಂದು ತೋರಿಸಿ ನಮ್ಗೆ, ನೋಡೋಣ. ನಿಮ್ ಹಣ್ಣು ತಗೊಂಬಂದು ಮೈಸೂರಿಗೆ ಬಂದಾಗ ನೀವು ಒಂದು ಹಣ್ಣನ್ನ ತಗೊಂಬನ್ನಿ, ನೋಡ್ತೀವಿ ನಾವು ಅದನ್ನ, ನೋಡ್ಬಿಟ್ಟು ಹೇಳ್ತೀವಿ. ಮೈಸೂರು ತೋಟಗಾರಿಕೆ ಇಲಾಖೆಗೆ ಬನ್ನಿ, ಕರ್ಜನ್ ಪಾರ್ಕ್ ಅಂತಿದೆ. ಆಯ್ತು ಸರ್. ಒಳ್ಳೇದು ನಾಗರಾಜ್. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಾನು ಕೃಷ್ಣ ಅಂತ, ಗುಳ್ಳಪೇಟೆಯಿಂದ. ಆಗ್ಲೇ ಮಾಡಿದ್ರಿ, ಹೇಳಿ ಸರ್. ಸರ್, ಇದು ಸ್ಥಳೀಯವಾಗಿ ಎಳ್ನೀರು, ಒಂದು ಗುಣಮಟ್ಟದ ಎಳ್ನೀರುಗಳು ಸಿಗದೇ ಇಲ್ವಲ್ಲ ಸರ್ ಈಗ? ಅಂದ್ರೆ ಏನು, ಎಳ್ನೀರ್ ಗಿಡನಾ ಅಥವಾ ಎಳ್ನೀರು ಕೇಳ್ತಾ ಇದ್ದೀರಾ? ಕುಡಿಯೋದಕ್ಕೆ ಎಳ್ನೀರು, ಜನಸಾಮಾನ್ಯರಿಗೆ ಕುಡಿಯೋದಕ್ಕೆ ಎಳ್ನೀರು, ಸ್ಥಳೀಯವಾಗಿ ಒಂದು ಗುಣಮಟ್ಟದ ಎಳ್ನೀರುಗಳು ಸಿಗ್ತಾನೆ ಇಲ್ಲ ಈಗ. ಗುಂಡ್ಲುಪೇಟೆಯಲ್ಲಿ ಸಿಗ್ತಾ ಇಲ್ಲ ಅಂತಿದ್ದೀರಿ? ಗುಂಡ್ಲುಪೇಟೆ ಸಿಗ್ತಾ ಇಲ್ಲ ಅಂತ ಹೇಳ್ತೀನಿ, ಬೇರೆ ಕಡೆ ಹೆಂಗೇನೋ ಗೊತ್ತಿಲ್ಲ, ಗುಂಡ್ಲುಪೇಟೆ ಸಿಗ್ತಾ ಇಲ್ಲ. ಮೊದಲು ಅಷ್ಟೇನು ತೊಂದರೆ ಆಗ್ತಿರ್ಲಿಲ್ಲ ಇಲ್ಲಿ. ನಾವು 60 ರೂಪಾಯಿ 70 ರೂಪಾಯಿ 80 ರೂಪಾಯಿ ಕೊಟ್ಟು ಅಂದ್ರೆ ಲೋಕಲ್ ಆಗಿ ಸಿಗ್ತಾ ಇಲ್ಲ ಇಲ್ಲಿ ಕುಡಿಯೋದಕ್ಕೆ ಒಳ್ಳೆ ಎಳ್ನೀರು. ಈಗ ಗುಂಡ್ಲುಪೇಟೆ ಭಾಗದಲ್ಲೆಲ್ಲ ಕೆರೆ ತುಂಬಾ ಯೋಜನೆಗಳಿಂದ ಕೆರೆ ಎಲ್ಲ ತುಂಬಿದ್ದಾರೆ, ಒಳ್ಳೆ ನೀರಾವರಿ ವ್ಯವಸ್ಥೆ ಇದೆ. ಈಗ ಚೆನ್ನಾಗಿ ಬರಬೇಕು ಅಲ್ಲಿ ತೆಂಗು, ಯಾಕಂದ್ರೆ ನೀರು ಚೆನ್ನಾಗಿ ಕೊಡ್ಬೇಕು ತೆಂಗಿಗೆ, ಚೆನ್ನಾಗಿ ನೀರು ಕೊಡದೆ ಹೋದ್ರೆ. ಇನ್ನೊಂದು ಸಮಸ್ಯೆ ಏನಂದ್ರೆ ಸರ್, ಇಲ್ಲಿ ಲೋಕಲ್ ಇಲ್ಲಿ ಜಮೀನುಗಳಿಗೆ ಹೋಗ್ಬಿಟ್ಟು ಎಳ್ನೀರ್ನೆಲ್ಲ ಖರೀದಿ ಮಾಡಿ ಎಲ್ಲ ಮದ್ದೂರು ಸಂತೆಗೆಲ್ಲ ಸಪ್ಲೈ ಮಾಡ್ತಾರಂತೆ. ಅಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಎಳ್ನೀರ್ ಅಲ್ಲಿ ಹೋಯ್ತಾ ಇರ್ತದೆ, ಇಲ್ಲಿ ಲೋಕಲ್ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಎಳ್ನೀರ್ಗಳು ಸಿಗ್ತಾ ಇಲ್ಲ. ಈಗ ಏನಾಗ್ಬಿಟ್ಟದೆ, ತೆಂಗಿನ ಬೆಲೆ ಜಾಸ್ತಿ ಆಗ್ಬಿಟ್ಟು, ತೆಂಗಿನ ಕಾಯಿಗೆ ಬೆಲೆ ಜಾಸ್ತಿ ಆಗಿದೆ, ಎಳ್ನೀರಿಗೂ ಜಾಸ್ತಿ ಆಗಿದೆ. ಈಗ ಎಳ್ನೀರು 30 ರೂಪಾಯಿ 25 ರೂಪಾಯಿ ಇದ್ದದ್ದು ಇವಾಗ 45-50 ರೂಪಾಯಿ 55 ರೂಪಾಯಿ ಆಗಿರೋದ್ರಿಂದ ರೈತರಿಗೆ ರೈತರು ಏನು ಮಾಡ್ತಾ ಇದ್ದಾರೆ, ಕಾಯಿ ಬದಲು ಎಳ್ನೀರಿಗೇ ತೋಟಗಳನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಎಳ್ನೀರು ತಗೊಂಡು ಮದ್ದೂರು ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಉತ್ತರ ಭಾರತಕ್ಕೆ ಆಗಲಿ ಅಥವಾ ಚೆನ್ನೈಗಾಗಲಿ ಸರಬರಾಜು ಜಾಸ್ತಿ ಆಗಿರೋದ್ರಿಂದ ಬೇಡಿಕೆ ಜಾಸ್ತಿ ಆಗಿದೆ. ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಕಾಯಿ ಬದಲು ಎಳ್ನೀರನ್ನೇ ಮಾರಾಟ ಮಾಡೋದ್ರಿಂದ ಉತ್ತಮವಾದಂಥ ಕ್ವಾಲಿಟಿ ಅಲ್ಲಿಗೆ ಹೋಗ್ತವೆ. ಇನ್ನು ಅರಕು ಉಳುಕುಗಳು ಲೋಕಲ್ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ ರೈತರು, ಹೀಗಾಗಿ ಆ ಸಮಸ್ಯೆ ಉಂಟಾಗಿರ್ಬೋದು. ಆದ್ದರಿಂದ ನೀವು ಸ್ಥಳೀಯವಾಗಿ ಮಾರಾಟ ಮಾಡಲಿಕ್ಕೆ ರೈತರಿಗೆ APMC ವ್ಯವಸ್ಥೆ ಮಾಡಿದಲ್ಲಿ ಅಲ್ಲೇ ದೊರೆಯುವಂಥ ಸಮಸ್ಯೆ ಈ ಸಮಸ್ಯೆ ಹೋಗಲಾಡಿಸ್ಬೋದು. ತಾವು APMC ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದರೆ ಅನುಕೂಲ. ಸರ್, ಕಾಂಟ್ಯಾಕ್ಟ್ ಮಾಡೋದಿದ್ದು ಅದು ಇದು ಸರ್ಕಾರದ ನಿಮ್ಮ ಇಲಾಖೆ ಮುಖಾಂತರ ಏನು ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ಲ ಸರ್ ಅದಕ್ಕೆ? ಅಂದರೆ ಎಳ್ನೀರು ಮಾರಾಟ ಮಾಡುವುದು ಬೆಳಿಲಿಕ್ಕೆ ಏನು ಪ್ರೋತ್ಸಾಹ ಬೇಕು, ಬೆಳಿಲಿಕ್ಕೆ ಏನು ಸಹಾಯ ಬೇಕು ನಾವು ಅನುಕೂಲ ಮಾಡಿಕೊಡ್ಬೋದು. ರೈತರು ಬೆಳೆದ ಮೇಲೆ ರೈತರ ಇಚ್ಛೆ ಎಲ್ಲರೂ ಸೇಲ್ ಮಾಡ್ಬೋದು ಅವರು, ಅದಕ್ಕೆ ನಿರ್ಬಂಧ ಇರಲ್ಲ. ಆದರೆ ಈಗ ಮದ್ದೂರಲ್ಲಿ ಏನು ಎಳ್ನೀರು ಮಾರ್ಕೆಟ್ ಇದೆ, ನಿಮ್ಮ ಸ್ಥಳೀಯವಾಗಿಯೂ ಎಳ್ನೀರು ಮಾರ್ಕೆಟ್ ಅಂತ ಒಂದು ತಾವು ಸ್ಥಳೀಯವಾಗಿ ಇಲಾಖೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಒಂದಿಷ್ಟು ಜನ ರೈತರು ಎಲ್ಲರೂ ಸೇರಿಕೊಂಡು ಸ್ಥಳೀಯವಾಗಿ ಎಳ್ನೀರು ಮಾರ್ಕೆಟ್ ಮಾಡಿ ಅಂತ ಒಂದು ಪ್ರಸ್ತಾವನೆ ಕೊಟ್ಟರೆ ಇಲಾಖೆ ಪರಿಗಣಿಸ್ಬೋದು ಅದನ್ನ. ನಿಮ್ಮ ತೋಟಗಾರಿಕೆ ಇಲಾಖೆನೇ ಮನವಿ ಮಾಡಬೇಕಾ ಸರ್? ಅದು ಇಲ್ಲ, APMC ಎ ಪಿ ಎಂ ಸಿಗಳಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅವರು, ಸ್ಥಳೀಯವಾಗಿ ಎಳ್ನೀರು ಮಾರ್ಕೆಟ್ ಮಾಡಿ ಅಂತ. ಆವಾಗ ವ್ಯವಸ್ಥೆ ಮಾಡಿಕೊಟ್ಟಾಗ ಅಲ್ಲಿ ಬಂದೇ ಬರ್ತಾರೆ. ಈಗ ಮದ್ದೂರಲ್ಲಿ ಯಾಕೆ ಎಳ್ನೀರು ಮಾರುಕಟ್ಟೆ ಇದೆ, ಹಂಗೆ ಗುಂಡ್ಲುಪೇಟೆಯಲ್ಲೂ ಪ್ರಾರಂಭ ಆಗ್ಬೋದು. ಸ್ವಲ್ಪ ಪ್ರಯತ್ನ ಮಾಡಬೇಕಾಗತ್ತೆ. ಕೃಷ್ಣ ಅವರೇ, ಮುಂದಿನ ದೂರವಾಣಿ ಕರೆ ಸಮಸ್ಯೆ ಆಗ್ತಾರೆ. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ಕಾರ ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ ಸರ್, ಆಕಾಶವಾಣಿ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಗುಂಡ್ಲುಪೇಟೆ ತಾಲೂಕಿಂದ ಶಿವಮೂರ್ತಿ ಅಂತ ಅವ್ರು ಮಾತಾಡ್ತಾ ಇದೀವಿ. ಹೇಳಿ ಶಿವಮೂರ್ತಿ ಅವ್ರೆ. ನಮ್ದು ತೆಂಗಿನ ತೋಟ ಇದೆ, ಅದಕ್ಕೆ ಈಗ ಒಂದು 3 ತಿಂಗಳಿಂದ ಅದು ಸರಗ್ಮಾರಿ ಅಂತ ಯಾವ್ದೋ ಒಂದು ಕಾಯಿಲೆ ಇದೆಯಲ್ಲ, ಅದ್ ಬಂದ್ಬಿಟ್ಟಿದೆ. ಫುಲ್ ನಮ್ದು ಮರದ್ದು ತರ್ಗೆಲ್ಲ ಒಣಗೋದಂಗಾಗಿದೆ, ಮೇಲ್ಗಡೆ ಸುಳಿಯಲ್ಲಿ ಮಾತ್ರ ಒಂದಷ್ಟು ಹಸಿರಾಗಿದೆ. ಅದಕ್ಕೆ ಆ ನಿವಾರಣೆ ಮಾಡೋದಕ್ಕೆ ಏನು ಮಾಡಬಹುದು? ಈಗ ಕಾರಣದಿಂದ ಬಂದಿದೆ. ಹೌದೌದು. ಈಗ ಎಲೆ ತಿನ್ನೋ ಗರಿ ತಿನ್ನೋ ಹುಳ ಅಂತ ಬರ್ತದೆ, ಕಪ್ಪು ತಲೆ ಹುಳ ಅಂತ ಹೇಳ್ತೀವಿ. ತೆಂಗಿನಲ್ಲಿ ಕಪ್ಪು ತಲೆ ಹುಳು ಅಂತ ಇರುತ್ತೆ. ಆ ಹುಳು ಬಂದಾಗ ಎಲೆಯ ಕೆಳಭಾಗದಲ್ಲಿ ಕೂತ್ಕೊಂಡದು ಹಸಿರು ಪದಾರ್ಥನ ತಿಂದ್ಬಿಟ್ಟು ಒಣಗ್ದಂಗೆ ಆಗುತ್ತೆ. ಸೊ ಅದನ್ನು ನೀವು ಮೊದಲೇ ಮೊದಲನೇ ಎಲೆ ಕೆಳಗಡೆ ಕೊನೆ ಎಲೆಗಳು ಬಂದಾಗಲೇ ತಾವು ಅದಕ್ಕೆ ಇಮಿಡಿಯೇಟಾಗಿ ನಮ್ಮ ಇಲಾಖಾ ಪ್ರಯೋಗಶಾಲೆಗಳಲ್ಲಿ ಅದಕ್ಕೆ ಪರತಂತ್ರ ಜೀವಿ ಅಂತಿದೆ, ಗೋನಿಯೋಜಿಸ್ ಅಂತ, ಅದನ್ನು ತಗೊಂಡೋಗಿ ಗಿಡಕ್ಕೆ ಬಿಟ್ಟರೆ ಒಂದು ಎಕರೆ ಪ್ರದೇಶದಲ್ಲಿ ನಿಮಗೆ 48-50 ಗಿಡ ಇರುತ್ತೆ. 2 ಟ್ಯೂಬ್ ಸಾಕು. 2 ಟ್ಯೂಬಲ್ಲಿ ನಿಮಗೆ ಹೆಚ್ಚು ಕಡಿಮೆ 200-250 ಹುಳುಗಳಿರ್ತದೆ. ಸೊ ಅದನ್ನು ಹುಳುಗಳನ್ನ ಬಿಟ್ಟರೆ ಈ ಹುಳು ಆ ಹುಳ ತಿಂದು ಸಾಯಿಸಿ ಅದನ್ನು ಕಡಿಮೆ ಮಾಡುತ್ತೆ. ಒಂದು ಎರಡನೇದ್ದು, ಚೆನ್ನಾಗಿ ನೀರು ಗೊಬ್ಬರ ಕೊಡಬೇಕು ನೀವು. ಈಗ ಏನಾಗ್ಬಿಡುತ್ತೆ, ನಮ್ಮ ರೈತ ಬಾಂಧವ್ರು ಏನು ಮಾಡಿಬಿಡ್ತಾರೆ, ಕೊಟ್ಟಿಗೆ ಗೊಬ್ಬರ ಕೊಟ್ಬಿಟ್ಟು ವರ್ಷಕ್ಕೊಂದ್ಸಲನೋ 2 ಸಲ ಕೊಟ್ಟಿಗೆ ಗೊಬ್ಬರ ಕೊಟ್ಬಿಟ್ಟು ಗೊಬ್ಬರ ಕೊಟ್ಬಿಟ್ಟೆ ನಾನು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಹಂಗೆ ಮಾಡಬಾರ್ದು. ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಮಣ್ಣು ಪರೀಕ್ಷೆ ಮಾಡಿಸಿ ನೀವು ಕೊಟ್ಟಾಗ ಅದಕ್ಕೆ ರೋಗ ತಡೆಗಟ್ಟುವಂಥ ಶಕ್ತಿ ಬರಬೇಕು ಫಸ್ಟು. ಆಮೇಲೆ ನೀವು ಸ್ಪ್ರೇನಾರು ಮಾಡಲಿ, ಇಂಥ ಹುಳುಗಳನ್ನು ಬಿಟ್ಟು ಕಂಟ್ರೋಲ್ ಮಾಡಿದಲ್ಲಿ ಅವು ಕಂಟ್ರೋಲ್ ಆಗುತ್ತೆ. ಸೊ ರೋಗ ನಿರೋಧಕ ಶಕ್ತಿನೇ ಇಲ್ಲದೇ ಇದ್ದಾಗ ಅವಕ್ಕೆ ಹಲವಾರು ರೋಗಗಳು ಅಟ್ಯಾಕ್ ಆಗಿ ಈ ಥರ ಗರಿ ತಿನ್ನೋ ಹುಳ ಬರುತ್ತೆ, ಅಥವಾ ನುಸಿ ಬರುತ್ತೆ, ಏನು ಸುಳಿ ರೋಗ ಬರುತ್ತೆ, ಹಿಂಗೆಲ್ಲ ಅಟ್ಯಾಕ್ ಆಗುತ್ತೆ. ಆದ್ದರಿಂದ ನೀವು ದಯವಿಟ್ಟು ಲಘು ಪೋಷಕಾಂಶಗಳನ್ನು ಪ್ಲಸ್ ಬೇವಿನ ಹಿಂಡಿ ಕೊಟ್ಟಿಗೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ವರ್ಷಕ್ಕೆ 2 ಬಾರಿ 3 ಅಡಿ ಬಿಟ್ಟು ಸುತ್ತ ರಿಂಗ್ ಮಾಡಿ ಅದಕ್ಕೆ ಹಾಕಿ ಚೆನ್ನಾಗಿ ನೀರು ಕೊಡಿ. ಜೊತೆಗೆ ಈ ದುಂಬಿ ಬರ್ತವೆ, ದುಂಬಿ ಕಾಟನೂ ಬರುತ್ತೆ. ದುಂಬಿಗೆ ಬಕೆಟ್ ಬರುತ್ತೆ ಒಂದು, ಅದಕ್ಕೆ ಒಂದು ಲ್ಯೂರ್ ಅಂತ ಬರ್ತದೆ, ದುಂಬಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಲ್ಯೂರು. ಅದನ್ನು ಎಕರೆಗೆ ಒಂದು 10-15 ಹಾಕಬೇಕು. ಜೊತೆಗೆ ಈ ಟ್ಯೂಬ್ನ ಉಚಿತವಾಗಿ ಟ್ಯೂಬ್ ಕೊಡ್ತೀವಿ ನಾವು ಇಲಾಖೆಗೆ ಬಂದು, ತಾವು RTC ತೊಗೊಂಡು ಬಂದರೆ ಇಲಾಖೆಯಿಂದ ಫ್ರೀ ಕೊಡ್ತೀವಿ. ಅದನ್ನು ಹುಳುಗಳನ್ನು ಯಥೇಚ್ಛವಾಗಿ ಬಿಡಬೇಕು. ನೀವು ಒಬ್ಬರೇ ಅಲ್ಲ, ಅಕ್ಕಪಕ್ಕದ ರೈತರಿಗೂ ಕೂಡ ನೀವು ಬಿಡಿಸ್ಬೇಕು. ಯಾಕಂದರೆ ನೀವು ಒಬ್ಬರೇ ಬಿಟ್ಟರೆ ಪ್ರಯೋಜನ ಆಗಲ್ಲ ಅದು. ನಾವು ಒಬ್ಬರೇ ಬಿಟ್ಟಿಲ್ಲ, ನಮ್ಮ ಅಕ್ಕಪಕ್ಕದ ಜಮೀನವರು ಬಿಟ್ಟಿದ್ದಾರೆ. ಬಟ್ ಅದ್ರ ಹಂಗೂ ಕಂಟ್ರೋಲ್ ಆಗಿಲ್ಲ, ಈಗಾಗಲೇ 3 ತಿಂಗಳಾಗಿದೆ. ಇಲ್ಲ, ಇದು ಏನಾಗುತ್ತಂದ್ರೆ ನೀವು ಮೊದಲನೇ ಒಂದೆಲೆ ಎರಡೆಲೆ ಬಂದಾಗ್ಲೇ ಮಾಡಬೇಕು. ಈಗ ಎಷ್ಟು ವರ್ಷದ ಗಿಡ ನಿಮ್ದು, ಎಷ್ಟೆತ್ರ ಇದೆ ತೆಂಗು? ಸರ್, ನಮ್ದು ತುಂಬಾ ಹಳೆ ತೋಟ, ಒಂದು 35-40 ವರ್ಷ ಆಗಿದೆ. ಸ್ಪ್ರೇ ಮಾಡಕ್ಕೂ ಆಗಲ್ಲ, ನೀವು ಸ್ಪ್ರೇ ಮಾಡೋದಕ್ಕಾಗೋದಿಲ್ಲ. ನೀವು ಈ ಹುಳನ ಯಥೇಚ್ಛವಾಗಿ ತಿಂಗಳಿಗೆ ಒಂದ್ಸಲ ಅಥವಾ 2 ಸಲ ಯಥೇಚ್ಛವಾಗಿ ಬಿಡಲೇಬೇಕು ನೀವು. ಜೊತೆಗೆ ನೀವು ಇದನ್ನ ಮಾಡಿ, ದಯವಿಟ್ಟು ಕೊಟ್ಟಿಗೆ ಗೊಬ್ಬರ ಹೇಳಿದ್ನಲ್ಲ ಅದನ್ನು ಮಾಡಿ. ಇಲ್ಲ ಅಂದ್ರೆ ಬೇರಿನ ಮೂಲಕ ಒಂದು ಗಿಡಕ್ಕೆ 3 ಬೇರುಗಳಿಗೆ ಈ ಕಂದು ಬೇರು ಬರುತ್ತೆ, ನಮ್ಮ ಕಿರುಬೆರಳ ಗಾತ್ರದ ಕಂದು ಬೇರು ಬರುತ್ತೆ, ಒಂದು 2.5-3 ಅಡಿ ಬಿಟ್ಟು ಅಗದಾಗ ನೀವು ಆ ಬೇರಿಗೆ ಬೇರಿನ ಮೂಲಕ ಔಷಧಿನ ಉಪಚಾರ ಮಾಡ್ಬೋದು. ಅದಕ್ಕೆ 10,000 PPM ನೀಮ್ ಆಯಿಲ್ ಅಂತಿದೆ, ಅಜಾರ್ಡಿಕ್ಟಿನ್ ಅಂತ. ಹಾ, 10,000 PPM ಬರ್ಕೊಳ್ಳಿ ಬೇಕಾದ್ರೆ ಪೆನ್ನು ಇದ್ರೆ. 10,000 PPM ಅಜಾರ್ಡಿಕ್ಟಿನ್ ಅಂತ ಬರುತ್ತೆ ಬೇವಿನ ಎಣ್ಣೆ. 10 ml ಅಜಾರ್ಡಿಕ್ಟಿನ್ನು, ಇನ್ನು 30 ml ನೀರು ಹಾಕಿ 40 ml ಒಂದು ಗಿಡಕ್ಕೆ 2 ಬೇರಿಗೆ, ಉತ್ತರಕ್ಕೆ ದಕ್ಷಿಣಕ್ಕೋ ಅಥವಾ ಪೂರ್ವಕ್ಕೋ ಪಶ್ಚಿಮಕ್ಕೆ 2 ಬೇರಿಗೆ ಬೇರಿನ ಮೂಲಕ ಅದಕ್ಕೆ ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಿ ಹಾಕಿ ಕಟ್ ಮಾಡಿ, ಪ್ಲಾಸ್ಟಿಕ್ ಹಾಳೆಯಲ್ಲಿ ಹಾಕಿ ಕಟ್ಟಿ ಅದಕ್ಕೆ ದಾರ ಕಟ್ಟಿ ಮೇಲೆ ಏನಾದ್ರು ಮುಚ್ಚಿಬಿಡಿ, ಚಿಪ್ಪೋ ಏನೋ, ಯಾವುದು ನಾಯಿಗಳು ಅಥವಾ ಹಂದಿಗಳು ಅದನ್ನು ಕೆದಕ್ಬಾರ್ದು. ಸೊ ಅದನ್ನು ಕೊಟ್ಟಾಗ ಬೇರಿನ ಮೂಲಕ ಅದು ಆ ರಸನ ಹೀರ್ಕೊಂಡ್ಬಿಡುತ್ತೆ ಗಿಡ. ಸೊ ಅವಾಗ ಹೀರ್ಕೊಂಡು ಅದು ಕಡಿಮೆ ಆಗಿ ಅದು ಹೌದೌದು ಇನ್ಫೆಕ್ಷನ್ ಆಗುತ್ತೆ, ಒಂದು ನೀರು ಕೊರತೆಯಿಂದನೂ ಆಗುತ್ತೆ. ಜೊತೆಗೆ ಎತ್ತರ ಇರೋದ್ರಿಂದ ನೀವು ಬೇರಿನ ಮೂಲಕ ಉಪಚಾರ ಮಾಡೋದು ಬೆಸ್ಟ್. ಆಮೇಲೆ ನಮ್ದು ಎತ್ತರ ಇರೋದ್ರಿಂದ ನಮ್ದು ಏನಾಗಿದೆ ಅಂದ್ರೆ ಸರ್, ಗಿಳಿ ಮರಿಗಳಿದೆಯಲ್ಲ ಸರ್, ಅದೆಲ್ಲ ಬಂದು ಗೂಡು ಕೊರಿತಾ ಇದೆ, ಅದನ್ನ ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಸರ್? ನಾವು ಗಿಳಿ ಮರಿಗೆ ಗೂಡು ಕೊರೆಯೋದು ಕಷ್ಟ, ಯಾಕಂದರೆ ನೀವು ಅಷ್ಟೆತ್ರ ಹೈಟ್ ಇರೋದ್ರಿಂದ ನೀವು ಗಿಳಿಗಳು ಪರಿಸರದಲ್ಲಿ ವಾಸ ಮಾಡುವಂಥ ಪಕ್ಷಿ ಅದು, ನೀವು ಅದನ್ನು ತಡೆಗಟ್ಟಕ್ಕಂತೂ ಆಗಲ್ಲ. ನೀವು ಏನಪ್ಪ ಅಂದರೆ ನೀವು ಏನಾದರೂ ಒಂದು ಪಟಾಕಿನೋ ಅಥವಾ ಏನಾದ್ರು ಒಂದು ಈ ಬ್ರಿಂಗ್ ಬರ್ತಾವೆ ನೋಡಿ, ಬ್ರಿಂಗನ್ನ ಕಟ್ಟಿದಾಗ ಮಿಂಚಿದ್ದಾಗ ಇಲ್ಲೇನೋ ಇದೆ ಅಂತ ಹೇಳ್ಬಿಟ್ಟು ಆ ಕಡೆಗೆಲ್ಲ ಹಾರು ಹೋಗ್ತವೆ. ಆ ಥರ ಕಟ್ಟಿ ಲೋಕಲ್ ಸೌಂಡಿಂದ ಪಕ್ಷಿಗಳನ್ನ ದೂರ ಮಾಡೋ ಅಂತದ್ದು ಯಾವ್ದಾದ್ರು ಉಪಕರಣ ಇದೆಯಾ ಸರ್? ಉಪಕರಣ ಇದೆ, ಉಪಕರಣಗಳು ಇದಾವೆ, ಬಟ್ ಅಕ್ಕಪಕ್ಕದ ರೈತರಿಗೆ ಅದರ ಸೌಂಡ್ ತೊಂದರೆ ಆಗ್ಬೋದಲ್ಲ. ನೀವು ಅದ್ರ ಬದಲು ಇಂಥ ಬ್ರಿಂಗ್ಗಳಾಗಿರ್ಬೋದು ಅಥವಾ ಈ ಮಿಂಚುವಂಥ ಬ್ರಿಂಗ್ಗಳನ್ನು ಕಟ್ಟಿದ್ರೆ ಅವಾಗ ಅವು ಆ ಮಿಂಚಿಗೆ ಬರಲ್ಲ, ಅವನ್ನೆಲ್ಲ ಸ್ಥಳೀಯವಾಗಿ ಉಪಯೋಗ ಮಾಡಿ. ಒಳ್ಳೇದು ಸರ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ಸರ್ ನಾವು ಪಾಂಡವಪುರ ಕೆನಾಲ್ ಗ್ರಾಮ. ಹೆಸರು ಶಿವರಾಮ್ ಅಂತ. ಹೇಳಿ ಶಿವರಾಮ್. ಸರ್ ನಮ್ದು ಒಂದು 20 ತೆಂಗಿನ ಮರ ಇದೆ. ಹಾಂ. ನುಸಿ ಪೀಡೆ ಜಾಸ್ತಿ ಬರ್ತದೆ, ಮತ್ತೆ ಬಾಟಲ್ ಮಾತ್ರ ಇರೋದು ನಮ್ದು ತೆಂಗಿನ ಗಿಡ. ತೆಂಗಿಗೆ ನುಸಿ ನುಸಿ ಮತ್ತೆ ಹಳ್ಳಿ ಎಲ್ಲ ಬರುತ್ತದೆ. ಹೋದ ವರ್ಷ ಕೆಂಡೆ ವರ್ಷ ಎಲ್ಲ ಚೆನ್ನಾಗಿ ಬಿಟ್ಟಿತ್ತು, ಈಗ ಹೋದ ವರ್ಷ ಜಾಸ್ತಿ ನುಸಿ ಬಿಡೋ ಬರ್ತದೆ. ಗೊಬ್ಬರ ಏನು ಕೊಟ್ಟಿದ್ದೀರಿ ತಾವು? ಗೊಬ್ಬರ ಅದಕ್ಕೆ ಅಂತ ತಿಪ್ಪೆ ಗೊಬ್ಬರ ಬಿಟ್ಟರೆ ಕಬ್ಬಿಗೆ ಆರಾಮ ಮಾಡ್ತೀವಿ ಅಷ್ಟೇ, ಅದಕ್ಕೆ ಅಂತ ಏನು ಗೊಬ್ಬರ ಕೊಡಲ್ಲ. ಇಲ್ಲ ಅದೇ ತಪ್ಪು ತಾವು ಮಾಡ್ತಾ ಇರೋದು. ಈಗ ತೆಂಗಿಗೆ ಈಗ ಒಂದು ನಾವು ಊಟ ಮಾಡಬೇಕಾದ್ರೆ ರೈಸ್ ತಿನ್ನಬೇಕಾದ್ರೆ ರೈಸ್ಗೆ ಸಾಂಬಾರು ಬೇಕು, ಪಲ್ಯ ಬೇಕು, ಉಪ್ಪಿನಕಾಯಿ ಬೇಕು, ಎಲ್ಲ ಹಪ್ಪಳ ಬೇಕು. ಹಾಗೆ ಇದಕ್ಕೂ ಕೂಡ ಎಲ್ಲ ಬೇಕು, ತೆಂಗಿಗೂ ಬೇಕು. ನಾವು ಕಬ್ಬಲ್ಲೇ ವ್ಯವಸಾಯ ಮಾಡ್ತೀವಿ, ಕಬ್ಬಿನ ಗೊಬ್ಬರ ಇದು ತಗೋತದೆ ಅನ್ನೋದು ತಪ್ಪು. ಯಾಕಂದರೆ ಕಬ್ಬಿಗೆ ನೀವು ಎಷ್ಟು ಗೊಬ್ಬರ ಕೊಟ್ಟರು ಎಳ್ಕೋತದೆ ಕಬ್ಬು. ಸೊ ಅದಕ್ಕೆ ಇದಕ್ಕೆ ಸಪ್ರೇಟಾಗಿ ತಾವು ವ್ಯವಸ್ಥೆ ಮಾಡಬೇಕು. ಇದಕ್ಕೆ ನೀವು ವರ್ಷಕ್ಕೆ 2 ಬಾರಿ ಜೂನ್ ಜುಲೈಗೆ ಒಂದ್ಸಲ, ಸೆಪ್ಟೆಂಬರ್ ಅಕ್ಟೋಬರ್ಗೆ ಒಂದ್ಸಲ ಒಂದು ಗಿಡಕ್ಕೆ ಇಳುವರಿ ಕೊಡ್ತಕ್ಕಂಥ ಮರಕ್ಕೆ 1 ಕೆಜಿ ಪೊಟ್ಯಾಶು, 1 ಕೆಜಿ ಸೂಪರು, ಬೇವಿನಿಂಡಿ 2 ಕೆಜಿ, ಈ ಜಿಂಕು, ಬೋರಾನು, ಮ್ಯಾಗ್ನೀಸಿಯಂ ಸಲ್ಫೇಟು, ಫೆರಸ್ ಸಲ್ಫೇಟ್ ಅಂತ ಬರ್ತವೆ ಲಘು ಪೋಷಕಾಂಶಗಳು, ಇವನ್ನೆಲ್ಲ ಸೇರಿ 100-150 ಗ್ರಾಮ್ನಷ್ಟು ಪ್ರತಿ ಗಿಡಕ್ಕೆ 3 ಅಡಿ ಬಿಟ್ಟು ಸುತ್ತ ರಿಂಗ್ ಮಾಡಿ ಇದನ್ನು ವರ್ಷಕ್ಕೆ 2 ಸಲ ಕೊಟ್ಟಲ್ಲಿ ನಿಮಗೆ ನುಸಿ ರೋಗನೂ ಕಂಟ್ರೋಲ್ ಆಗುತ್ತೆ, ಜೊತೆಗೆ ಒಳ್ಳೆ ಇಳುವರಿನೂ ಬರುತ್ತೆ. ನೀವು ಮಾಡಬೇಕಿದ್ನ, ಕೊಟ್ಟಿಗೆ ಗೊಬ್ಬರ ಸೇರಿಸಿ ಹಾಕಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾಪರ್ ಮಳೆಗಳೇನೋ ಹೊಡೆದ್ರೆ ನುಸಿ ಪೀಡೆ ಕಮ್ಮಿ ಆಗುತ್ತೆ ಅಂತ ನೋಡ್ತಿದ್ದೋ, ಅದೇನೋ ಇಲ್ಲ. ಇಲ್ಲ, ಆ ಥರ ವೈಜ್ಞಾನಿಕವಾಗಿ ನಾವು ಹೇಳೋಕ್ಕಾಗಲ್ಲ. ಯಾರು ರೈತರು ಮಾಡ್ಕೊಂಡಿದ್ದಾರೆ ಅದರಿಂದ ಆಗಿದೆ, ಅನುಕೂಲ ಆಗಿದೆ ಅಂತಕ್ಕಂಥದ್ದಿದ್ದರೆ ತಾವು ಅಲ್ಲಿ ಗಮನ ಹರಿಸಿ ನೋಡಿ ನೀವು. ನಾವು ವೈಜ್ಞಾನಿಕವಾಗಿ ಅದಕ್ಕೆ ಕಂಟ್ರೋಲ್ ಆಗುತ್ತೆ ಅಂತ ನಾವು ನಿಖರವಾಗಿ ಹೇಳೋಕ್ಕಾಗಲ್ಲ. ಅದು ಒಳ್ಳೆಯದು ಶಿವರಾಮ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸೋನು, ರಾಜು ಕುಡ್ಲಾಪುರ. ಹೇಳಿ ರಾಜು ಅವರ. ಸರ್ ನಮ್ದು ಒಂದು ಪ್ರಶ್ನೆ, ಮಾವಿನ ಗಿಡ ಯಾವ ತಲೆ ಹಾಕೋದು ಬೇಸ್ಟ್ ಸರ್? ಮಾವಿನ ಗಿಡ ಯಾವ ತಲೆ ಹಾಕೋದು ಬೇಸ್ಟ್? ಆಯ್ತು, ಮಾವಿನ ಗಿಡ ನಿಮ್ಮ ಬೆಜ್ಜಲ್ ಭೂಮಿನ ನೀರಾವರಿ ಜಮೀನ? ನೀರಾವರಿ ಅಂದ್ರೆ ವಸ್ತಿ ಗಿಸ್ತಿ ಆಗುತ್ತಾ? ಇಲ್ಲ ಇಲ್ಲ ಇಲ್ಲ, ಕೆಮ್ಮಣ್ಣು. ಕೆಮ್ಮಣ್ಣು. ಆಮೇಲೆ ಏನಾದರೂ ನೀವು ತೆಂಗಿನ ಗಿಡ ಹಾಕೊಂಡಿದ್ದೀರಾ ಈಗಾಗಲೇ? ಹೌದು ಸರ್, ಒಂದು 2 ಎಕರೆ ತೆಂಗಿನ ಗಿಡ ಹಾಕಿ, ಆ ತೆಂಗಿನ ಗಿಡ ಒಳಗೆ ಹಾಕ್ಬೇಕು. ತೆಂಗಿನ ಒಳಗಡೆಗೆ ಯಾವುದೇ ಕಾರಣಕ್ಕೂ ಮಾವು ಹಾಕಬೇಡಿ, ಮಾವಿನ ಫಸಲು ಬರಲ್ಲ. ತೆಂಗು ಬಾರ್ಡ್ರಲ್ಲಿ ಇದೆಯಾ ಅಥವಾ ಪೂರ್ತಿ ತೋಟನ ಇದೆಯಾ? ಇಲ್ಲ, ಪೂರ್ತಿ ತೋಟ. ಅದು ಪೂರ್ತಿ ತೋಟದಲ್ಲಾದರೆ ದಯವಿಟ್ಟು ಮಾವನ್ನು ಒಳಗಡೆ ಹಾಕ್ಬೇಡಿ, ಗಿಡ ಚೆನ್ನಾಗಿರುತ್ತೆ, ಫಲ ಬಿಡಲ್ಲ. ನೀವು ಮನೆಗೋಸ್ಕರ ತಿನ್ನಕ್ಕೆ ಹಾಕೊಳ್ಳೋದಂದ್ರೆ ತಳಿ ಹಾಕಿ, ನೀವು ಬಾದಾಮಿ ಒಂದು ಗಿಡ, ರಸ್ಪುರಿ ಒಂದು ಗಿಡ, ಮಲ್ಲಿಕಾ ಒಂದು ಗಿಡ ಹಾಕೊಳ್ಳಿ, ಮನೆಗೋಸ್ಕರ ಆಗುತ್ತೆ. ಆದರೆ ಅದರಲ್ಲಿ ನೀವು ತೆಂಗಿನಲ್ಲಿ ಈ ಇದನ್ನ ಹಾಕಿ, ಯಾವುದು ಜಾಯಿಕಾಯಿ ಆಗ್ಬೋದು, ಕೋಕೋ ಆಗ್ಬೋದು, ಮೆಣಸು ಆಗ್ಬೋದು, ಅಂತವೆಲ್ಲ ಹಾಕಿ. ಸರಿ, ಇದು ಗಿಡ ನಿಮ್ಮಲ್ಲಿ ಮೈಸೂರಲ್ಲಿ ಸಿಗುತ್ತಾ? ಯಾವ ಗಿಡ? ಮಾವಿನ ಗಿಡ ಸಿಗ್ತದೆ, ಬನ್ನಿ ಬನ್ನಿ. ಆಯ್ತು ರಾಜು ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ ಸರ್, ನಮಸ್ತೆ ಸರ್. ಯಾರು, ಎಲ್ಲಿಂದ? ನಾನು ಅಮ್ಮಣ್ಣಿ, ಕಾರ್ಕಳದಿಂದ. ಹೇಳಿ ಅಮ್ಮಣ್ಣಿ ಅವರೇ. ನನ್ನ ಒಂದು ಪ್ರಶ್ನೆ ಉಂಟು ಸರ್. ಈ ವರ್ಷ ಅಂದ್ರೆ ಹೋದ ಸಲದಲ್ಲಿ ತೆಂಗಿನಕಾಯಿಗಳು ಎಂತ ಇಲ್ಲ, ಅಂದ್ರೆ ರೋಗ ಬಂದು ಎಲ್ಲ ಹೋಗ್ತಾ ಉಂಟು ಸರ್. ಮತ್ತೊಂದು ಅಡಿಕೆ ಕೂಡ ಏನಿಲ್ಲ, ಮತ್ತು ಕಾಳುಮೆಣಸು, ಇದು ರೋಗ ಬರ್ತದಲ್ಲ, ಇದಕ್ಕೆ ಯಾವ ರೀತಿ ಪರಿಹಾರ ಅಂದ್ರೆ? ಇನ್ನೊಂದು ಈಗ ಕೂಡ ಹಾಗೆ, ಅದು ರೋಗದ ಬಗ್ಗೆ ನೀವು ಹೇಳಿದ್ರಿ ಸರ್, ಅದಕ್ಕೆ ಏನು ಸಿಂಪಡಿಸ್ಬೇಕು ಅಂತ ಕೇಳಿಸಿಕೊಂಡೆ. ಆದ್ರೆ ಅದು ಒಂದು. ಮತ್ತೊಂದು ಏನಂದ್ರೆ ಸರ್, ಈಗ ನೋಡಿ, ತುಂಬಾ ಕಷ್ಟ ಆಗ್ತಾ ಉಂಟು. ಹಣ ಮಾತ್ರ ತುಂಬಾ ಉಂಟು ಎಲ್ಲ ತೆಂಗಿನಕಾಯಿಗೆ ಕೊಪ್ಪರಕ್ಕೆ ಎಲ್ಲ. ಆಮೇಲೆ ಇದಕ್ಕೆ ಎಂತ ಮಾಡುವುದು ಪರಿಹಾರ ಅಂತ? ಈಗ ಕಾಳು ಮೆಣಸಿಗೆ ರೋಗ ಹೇಳಿದ್ರೆ ಏನು ಬೇರು ಕೊಳೆ ರೋಗ ಬರ್ತಾ ಇದೆಯೋ ಅಥವಾ ಏನಾದರೂ ಇದಕ್ಕೆ ಬ್ಲೈಟ್ ಅಂತ ಬರುತ್ತೆ ಆ ರೋಗ ಬರ್ತಾ ಇದೆಯೋ ನೋಡ್ಬಿಟ್ಟು ನೀವು ಸ್ಥಳೀಯವಾದಂಥ ತೋಟಗಾರಿಕೆ ಅಧಿಕಾರಿಗಳನ್ನು ಭೇಟಿ ಮಾಡಿಸಿ ದಯವಿಟ್ಟು ಫಸ್ಟು ತೋಟಕ್ಕೆ. ತೋಟಕ್ಕೆ ಭೇಟಿ ಮಾಡಿಸಿದಾಗ ಯಾವ ಕಾರಣಗಳಿಂದ ಆಗಿದೆ ಅಂತಕ್ಕಂಥದ್ದನ್ನ ಗೊತ್ತು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಪರಿಹಾರ ಹೇಳ್ತಾರೆ. ಈಗ ನಾವು ಯಾವ ರೀತಿ ರೋಗ ಬಂದಿದೆ, ಯಾವ ರೀತಿ ಲಕ್ಷಣಗಳಿದ್ದಾವೆ ಅದನ್ನು ನಾವು ಈಗ ಈ ಪ್ರಶ್ನೆ ಕೇಳಿದಾಗ ಹೇಳೋಕ್ಕಾಗಲ್ಲ. ತೋಟಕ್ಕೆ ಭೇಟಿ ಮಾಡಿಸಿ, ನಮ್ಮ ಸ್ಥಳೀಯ ಅಧಿಕಾರಿಗಳಿರ್ತಾರೆ, ಭೇಟಿ ಮಾಡಿಸಿ ಅದಕ್ಕೆ ಸರಿಯಾದ ಸಲಹೆಯನ್ನು ತಗೊಳ್ಳಿ. ಒಳ್ಳೆಯದು ಅಮ್ಮಣ್ಣೆ ಅವರೇ.